ಆಕಾಶವಾಣಿ ಮಡಿಕೇರಿ. ನಮ್ಮ ಮುಂದಿನ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆ, ಮಲೆನಾಡಿನ ಕಠಿಣ ಪ್ರದೇಶಗಳಲ್ಲಿ ಹೈನುಗಾರಿಕೆ ಅಥವಾ ಹಸುಗಳ ಸಾಕಾಣಿಕೆ ಕಷ್ಟ ಅನ್ನುವ ಈ ದಿನಗಳಲ್ಲಿ ಸಮಸ್ಯೆಗಳ ಮಧ್ಯದಲ್ಲೂ ಸಾಧ್ಯ ಇದೆ, ದುಡ್ಡು ಮಾಡಬಹುದು, ಹಸುಗಳನ್ನ ಚೆನ್ನಾಗಿ ಸಾಕಬಹುದು ಅಂತ ಮಾಡಿ ತೋರಿಸಿದರೆ ಮಡಿಕೇರಿ ತಾಲೂಕು ಎರಡನೇ ಮೊಣ್ಣಂಗೇರಿಯ ಕೆಡಿ ವೇಣುಗೋಪಾಲ್ ಅವರು. ವೇಣುಗೋಪಾಲ್ ಮತ್ತು ಅವರ ಪತ್ನಿ ಗೀತಾ ಅವರು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಖರ್ಚುಗಳನ್ನು ಕಮ್ಮಿಗೊಳಿಸ್ತಾ ಜೀವನದಲ್ಲಿ ಬೆಳವಣಿಗೆ ಆಗ್ತಿದ್ದಾರೆ. ಅವರ ಹತ್ರ 5 ಹಾಲು ಹಿಂಡುವ ಹಸುಗಳಿದ್ದಾವೆ. ಅಕ್ಕರೆಯಿಂದ ಪೋಷಣೆ ಮಾಡ್ತಾ ಹಾಲನ್ನ ಆಸಕ್ತರಿಗೆ ಅವರೇ ಮುಖತಃ ಕೊಟ್ಟು ಬರ್ತಾರೆ, ಕೆಲವೊಬ್ಬರು ಇಲ್ಲಿ ಬಂದು ತೆಗೆದುಕೊಂಡು ಹೋಗ್ತಾರೆ. ಈ ನಿಟ್ಟಿನಲ್ಲಿ ಅವರ ಅನುಭವ ಹೇಗೆ ಸಾಗಿದೆ ಅನ್ನೋದನ್ನ ಆಲಿಸಿಕೊಳ್ಬಹುದು. ಯಾವುದೂ ಕಷ್ಟ ಅಲ್ಲ ಶ್ರೋತೃಗಳೇ, ತಮಗೂ ಗೊತ್ತು, ಮನಸ್ಸು ಮಾಡಿದ್ರೆ ಏನೆಲ್ಲ ಕಷ್ಟದ ಕೆಲಸಗಳನ್ನ ಸಲೀಸಾಗಿ ಮಾಡ್ಕೊಳ್ಬಹುದು. ಮನಸಾರೆ ನಾವು ಕೆಲಸಗಳನ್ನ ಮಾಡ್ತಾ ಹೋದ್ರೆ ಯಾವುದು ಕಠಿಣ ಅಂತ ಅನಿಸೋದಿಲ್ಲ. ನಾವು ಇತ್ತೀಚೆಗೆ ಅವರ ಜಾಗಕ್ಕೆ ಹೋದಾಗ ಅನಿಸ್ತಾ ಇತ್ತು, 4-6 ಕಷ್ಟಗಳ ಮಧ್ಯದಲ್ಲೂ ಚೆನ್ನಾಗಿ ಜೀವನ ಮಾಡ್ತಾ ಇದಾರಲ್ಲ ಅಂತ ಅನ್ಕೊಂಡು. ವೇಣುಗೋಪಾಲ್ ಏನು ಹೇಳ್ತಾರೆ ಆಲಿಸ್ಕೊಳ್ಳಿ. ವೇಣುಗೋಪಾಲ್, ತಾವು ಓದಿದ್ದೇನು ಮತ್ತೆ ಎಷ್ಟು ಎಕರೆ ಜಮೀನಿದೆ, ಏನೇನು ಬೆಳೆ ಮಾಡ್ತೀರಿ ಹೇಳಿ. ನಾನು PUC ಓದಿದ್ದೇನೆ ಸರ್. ಹಾಗೆ ನಮಗೆ ಕೃಷಿ ಭೂಮಿ ಅಂತ 5 ಎಕರೆ ಇದೆ. ಅದರಲ್ಲಿ ನಾವು ಮೂಲವಾಗಿ ಅಡಿಕೆ, ತೆಂಗು, ಗೇರು, ಹೀಗೆ ಗೇರಿನಲ್ಲಿ ಕಾಳು ಮೆಣಸು ನಾವು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ಹಸುಗಳನ್ನು ಸಾಕೊಂಡು ಗೊಬ್ಬರಗಾರನೆ ಆ ಉದ್ದೇಶಕ್ಕೋಸ್ಕರ ಮೂಲವಾಗಿ ನಾವು ಸಾಕಿರುವಂತದ್ದು. ಅಂತೂ ಹಾಲಿನಲ್ಲಿ ನಾವೇ ಆರ್ಥಿಕವಾಗಿ ಲಾಭ ಪಡಿತಾ ಇದ್ದೀವಿ. 2018 ನೀವು ಭಯ ಪಟ್ಕೊಂಡು ಮನೆ ಹೊರಗಡೆ ಬಂದು ಜೀವನ ಮಾಡೋದು ಹೇಗೆ ಅಂತ ಅನ್ಕೊಂಡು ಆತಂಕದಲ್ಲಿದ್ದೀರಿ, ಅದನ್ನ ನೆನಪು ಮಾಡ್ಕೊಳ್ಳಿ, ಹೇಗಿತ್ತು ಪರಿಸ್ಥಿತಿ? 2018 ಅಂದ್ರೆ ಒಂದು ರೀತಿಯ ಭಯಾನಕವೇ ಅದು. ನಾವು ಆಗ ತಾನೇ ಮೇಲೆ ಒಂದು ಪ್ರಗತಿಯ ಒಂದು ಹಂತದಲ್ಲಿದ್ವಿ. ಅಂದ್ರೆ ಎಷ್ಟು ನಾವು ಪ್ರಗತಿ ಹೊಂದಿದ್ವು ಆದ್ರೆ 2ರಷ್ಟು ಹಿಂದಕ್ಕೆ ನಾವು ಆ ಟೈಮಲ್ಲಿ ಹೋಗಿಬಿಟ್ವಿ. ನಾವು ಅವಾಗಲೇ ನನಗೆ 9 ಹಸುಗಳು ಇದ್ದವು, ಅದರಲ್ಲಿ 8 ಹಾಲು ಕರಿತಾ ಇದ್ವಿ, 1 ಬಾಕಿ ಇತ್ತು. ಅಂದ್ರೆ ಆ ಟೈಮಲ್ಲಿ ನಾನು ಕಲ್ಲುಗುಂಡಿ ಡೈರಿಗೆ ಹಾಲು ಹಾಕ್ತಾ ಇದ್ದೆ. ಅಂದ್ರೆ ಆ ಒಂದು ಕಾನ್ಸೆಪ್ಟ್ ಅಂತ ಏನ್ ಹೇಳ್ತೀವಿ ಅದು ಸಂಪೂರ್ಣ ಬಿಟ್ಟು ಹೋಯ್ತು. ಅವಾಗಲೇ ಅಲ್ಲಿಂದ ಮತ್ತೊಂದು ವರ್ಷಕ್ಕೆ ನಾವು ಸಂಪೂರ್ಣ ಊರು ಬಿಡುವ ಪರಿಸ್ಥಿತಿಯೇ ಬಂದಿತ್ತು. ಆ ಟೈಮಲ್ಲಿ ಕೂಡ ಹಸುಗಳನ್ನ ಕುಟ್ಟಿಗೆಯಿಂದಲೇ ಹಗ್ಗ ಬಿಚ್ಚಿ ಅಲ್ಲೇ ಬಿಟ್ಟು ನಾವು ಹೊರಗಿದ್ವಿ ಅಲ್ಲಿಂದ. ಆಮೇಲೆ ಪುನಃ ಬರ್ಲಿಕ್ಕೂ ನಮಗೆ ಧೈರ್ಯ ಆಗ್ಲಿಲ್ಲ. ಮಧ್ಯ ಮಧ್ಯೆ ಬಂದು ನಾನು ಅವುಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದೆ. ಆಮೇಲೆ 2 ಬಿಟ್ಟು ಮತ್ತೆ ಪುನಃ ಅವುಗಳ ಹತ್ತು ಬಂದು ಅವರನ್ನು ಸಮರ್ಪಕವಾಗಿ ನಿರ್ವಹಿಸಿಕೊಂಡು ಬರ್ತಾ ಇದ್ದೆ. ಈ ಮಧ್ಯದಲ್ಲಿ ಅವುಗಳ ಆಹಾರ ನೀರಿಂದು ಯಾರು ನೋಡ್ಕೊಂಡ್ರು? ಆ ಮಧ್ಯದಲ್ಲಿ ನಾನೇ ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಹೆಚ್ಚಿನದ್ದು ನಮ್ಮ ದೇವರ ಮೇಲೆ ಭಾರ ಹಾಕಿ ನಾವು ಬಿಟ್ಟಿರುವಂತದ್ದು ವಿಚಾರ. ದೇವರದಿಂದ ಏನೂ ಆಗಿರಲಿಲ್ಲ, ಕಾಡು ಪ್ರಾಣಿಗಳ ಭಯವೂ ಕೂಡ ಇತ್ತು, ಆದ್ರೆ ಅದು ಭಗವಂತ ಎಲ್ಲವನ್ನು ನಮಗೆ ರಕ್ಷಿಸಿಕೊಟ್ಟಿದ್ದಾನೆ. ನೋಡಿ, ವಿಚಿತ್ರ ಏನಂದ್ರೆ ಒಂದಿನ ಇಲ್ಲ ಅಂತಂದ್ರೆ ಏನೆಲ್ಲ ಕಷ್ಟ ಬರುತ್ತೆ ಅನ್ನೋ ಒಂದು ಸಂದರ್ಭದಲ್ಲಿ ತಿಂಗಳಾನುಗಟ್ಲೆ ಏನೂ ಸಮಸ್ಯೆ ಇಲ್ದಲೇ ಹಸುಗಳು ಬದುಕಿದ್ವು. ನಿಮ್ಮ ಧೈರ್ಯವನ್ನ, ನಿಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡಿದ್ವು. ಈಗ ಎಷ್ಟು ಹಸುಗಳಿದಾವೆ? ಈಗ ಪ್ರಸ್ತುತ ಪುನಃ 2 ಪ್ರಾರಂಭ ಮಾಡಿ ಈಗ 5 ಹಸುಗಳಿದ್ದಾವೆ. ಅಂದ್ರೆ 5 ಹಸುಗಳು ಕೂಡ ಹಾಲು ಕರಿತಾ ಇದ್ದೀನಿ. 5 ಕರುಗಳು ಕೂಡ ಇದ್ದಾವೆ. ಇವಾಗ ಕೂಡ ಮತ್ತೆ ಮೇವನ್ನ ಪುನಃ ಪ್ರಾರಂಭ ಮಾಡಿ ಒಂದು ಹಂತಕ್ಕೆ ತಲುಪಿದೆ ಅಷ್ಟೇ. ಇನ್ನು ದೇವರ ಮೇಲೆ ಇರುವಂತದ್ದು, ನಮ್ಮನ್ನು ಒಳ್ಳೆ ದಾರಿ ಕರ್ಕೊಂಡು ಹೋಗುವಂತದ್ದು. ಇವಾಗ ಪ್ರಗತಿ ಹೊಂದ್ತಾ ಇದ್ದೇವೆ. ಕಷ್ಟಪಟ್ಟರೆ ಜೀವನದಲ್ಲಿ ಒಂದ್ ರೀತಿ ನೆಮ್ಮದಿ, ಸಂತೋಷ, ಅದೇ ಸುಖ, ಅದೇ ಬಹಳ ದಿನ ಉಳಿಯೋದು. ಸುಖದ ವಿಚಾರಗಳನ್ನ ಎಷ್ಟೋ ಜನ ನೆನಪು ಮಾಡ್ಕೊಳ್ಳಿಕ್ ಆಗುದಿಲ್ಲ, ಅದೆಲ್ಲ ಸಹಜ ಬಿಡಿ, ಸುಖದ ವಿಚಾರ ಏನು ದೊಡ್ಡದಲ್ಲ ಅಂತ. ಕಷ್ಟದ ವಿಚಾರಗಳನ್ನೇ ಬಹಳ ಜನ ನೆನಪು ಮಾಡ್ಕೊಳ್ತಾರೆ. ನಾವು ಸಣ್ಣವರಿದ್ದಾಗ ಹೀಗಿದ್ವಿ, ಆಮೇಲೆ ಆ ರೀತಿಯ ಸಮಸ್ಯೆಗಳನ್ನು ಅನುಭವಿಸಿದ್ವಿ, ಬೆಳೆದ್ಮೇಲೂ ಬಿಡ್ಲಿಲ್ಲ, ನಂತರ ಸುಖ ಬಂದ್ರೂ ಕಷ್ಟ ಬಂತು, ಹಾಗೀಗ ಅಂತ ಹೇಳ್ತಾರೆ. ಪ್ರಸ್ತುತ ನೀವು ಅನುಭವಿಸುತ್ತಿರುವ ಕೆಲವೊಂದು ಅಡಚಣೆಗಳನ್ನ ಅಥವಾ ತೊಂದರೆಗಳನ್ನ ನೆನಪು ಮಾಡ್ಕೊಳ್ಳಿ. ಅಡಚಣೆಗಳು ಅಂದ್ರೆ ಈ ಕಡೆ ಸ್ವಲ್ಪ ಪ್ರಾಣಿಗಳ ಭಯ, ಅದು ಮುಖ್ಯವಾಗಿರುವಂತದ್ದು. ಅಂದ್ರೆ ಇಷ್ಟೋರಿಗೆ ಏನು ತೊಂದರೆ ಆಗ್ಲಿಲ್ಲ, ಅಂದ್ರೆ ದೂರದಲ್ಲೆಲ್ಲ ಆಗ್ತಾ ಇದೆ, ಅದು ಕೆಲವೊಂದ್ ಕಡೆ ಹುಲಿಗಳ ದಾಳಿ ಆಗ್ತಾ ಇದೆ, ಮತ್ತೆ ಇಲ್ಲಿ ಹತ್ತಿರದಲ್ಲಿ ಆನೆಗಳ ಹಾವಳಿ ಇದೆ, ಅವುಗಳು ಕೂಡ ನಮ್ಮ ಏರಿಕೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ, ಆದ್ರೆ ನಾವು ಎಚ್ಚರಿಕೆಯನ್ನು ಬಿಟ್ಟಿಲ್ಲ. ಅಂತೂ ಇರುವಂತ ದನಗಳು, ಕೃಷಿ ಚೆನ್ನಾಗಿದೆ. 5 ಎಕರೆ ತೋಟ ಇದೆ ಅಂತ ಹೇಳ್ತಾ ಇದ್ರಿ, ಅದೇ ನಾವು ನಿಮ್ಮಿಂದ ಅಪೇಕ್ಷೆ ಪಡೋದು. ಎಷ್ಟು ಜನ ಅನ್ಕೊಂತಾರೆ 1 ಎಕರೆ 2 ಎಕರೆಲ್ಲೇ ಜೀವನ ಮಾಡಬಹುದು, 5 ಎಕರೆಯಲ್ಲಿ ಏನ್ ಕಷ್ಟ ಇಲ್ಲ ಅಂತ ಅನ್ಕೊಂಡು, ಈ ಸಾರಿ ಹೋದ ಸಾರಿಯ ಮಳೆಯ ವ್ಯತ್ಯಾಸಗಳು ಅಥವಾ ಮಳೆ ಬಂದ ಹಿನ್ನೆಲೆಯಲ್ಲಿ ಮಳೆ ಹೆಚ್ಚಿಗಾದ ಸಂದರ್ಭವನ್ನ ನೋಡ್ಕೊಂಡ್ರೆ ತೋಟ ಹೇಗಿದೆ, ಬೆಳೆಗಳು ಹೇಗಿದಾವೆ? ಅಂದ್ರೆ 2018ಗಿಂತ ಮೊದಲು ಬಹಳ ಉತ್ತಮ ಫಸಲನ್ನು ನೀಡ್ತಾ ಇದ್ವಿ, ಲಾಭದಾಯಕವಾಗಿತ್ತು. 18 ನಂತರ ಮಣ್ಣಿನ ಸವಕಳಿ ಆಯ್ತು, ಸವಕಳಿ ಆದ್ಮೇಲೆ ಅಲ್ಲಿ ಪೋಷಕಾಂಶಗಳ ಕೊರತೆ ತುಂಬಾ ಕಂಡು ಇಳುವರಿ ತುಂಬಾ ಕುಂಠಿತಾಗಿದೆ, ಆಮೇಲೆ ಮಳೆ ವಿಪರೀತ ಆಗ್ತಾ ಇದೆ, ಹವಾಮಾನ ಲೆಕ್ಕಾಚಾರಕ್ಕೆ ಸಿಗ್ತಾ ಇಲ್ಲ, ಅದರಿಂದಾಗಿ ನಮಗೆ ಕೃಷಿಯಲ್ಲಿ ಆರ್ಥಿಕವಾಗಿ ಹಿನ್ನಡೆ. ಗೋಡಂಬಿ ಹೇಗಿದೆ? ಗೋಡಂಬಿ ಉತ್ತಮ ಇಳುವರಿ ಕೊಡ್ತಾ ಇದೆ, ಆದ್ರೆ ಈ ವರ್ಷ ಕೂಡ ಸ್ವಲ್ಪ ಕಡಿಮೆನೆ ಇದೆ, ಆದ್ರೆ ಗೋಡಂಬಿ ನಮಗೆ ಲಾಭದಾಯಕ ಬೆಳೆ ಅಂತ ಹೇಳ್ಬಹುದು. ಈ ಸಾರಿ ಎಷ್ಟು ಫಸಲು ಬರಬಹುದು? ಹೋ ಸಾರಿ ಎಷ್ಟು ಬಂತು, ಆಚೆ ಸಾರಿ ಎಷ್ಟು ಬಂದಿತ್ತು? ನಮಗೆ ಹೆಚ್ಚು ಕಮ್ಮಿ 2 ಕ್ವಿಂಟಲ್ ಮೇಲೆ ಬರ್ತಿತ್ತು. 2018 ಪರಿಣಾಮವೇ ನಮಗೆ ಹೆಚ್ಚು ನಾವು ತೊಂದರೆ ಕೊಟ್ಟಿರುವಂತದ್ದು. ಅಂಟಿಂದ ಮೊದಲು ಹೆಚ್ಚು ಕಮ್ಮಿ 10 ಕ್ವಿಂಟಲ್ ವರೆಗೂ ಬೆಳೆಯನ್ನು ಪಡೆದಿದ್ವಿ, ಅವಾಗ ಇಳುವರಿ ಕೂಡ ಚೆನ್ನಾಗಿ, ಹವಾಮಾನ ಕೂಡ ಹೊಂದ್ಕೊಂಡಿತ್ತು. ಆಮೇಲೆ ಹವಾಮಾನ ಬದಲಾಗ್ತಾ ಈ ವರ್ಷವರೆಗೂ ಹವಾಮಾನ ನಮ್ಮನ್ನು ಸಹಿ ಹೊಂದ್ಕೊಳ್ಳಿಕ್ಕೆ ಬಿಡ್ತಾ ಇಲ್ಲ. ಈ ವರ್ಷ ನೋಡ್ಬೇಕು, ಹೆಚ್ಚು ಕಮ್ಮಿ ಕಡಿಮೆನೆ ಇರಬಹುದು. ಏನ್ ಬೆಲೆ ಸಿಕ್ಕಿತ್ತು? 80 ರೂಪಾಯಿಂದ 100 ರೂಪಾಯಿ ವರೆಗೆ ಸಿಕ್ಕಿದೆ ಸರ್. ಅಡಿಕೆ ತೋಟ ಹೇಗಿದೆ ಮತ್ತು ಇತರೆ ಬೆಳೆಗಳು, ತೆಂಗು ಮತ್ತಿತರೆ ಬೆಳೆಗಳ ಬಗ್ಗೆ ಉಲ್ಲೇಖ ಮಾಡಿ. ಅಡಿಕೆ ಬೆಳೆ ಅಂದ್ರೆ ಮೂಲ ಅಪ್ಪ ಮಾಡಿದ ಕೃಷಿ ಇದ್ದಿದ್ದು, ಅವಾಗ ನಮಗೆ ಅದು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿಕೊಂಡು ಸ್ವಲ್ಪ ಕೊರತೆಯಿಂದಲೇ ಇತ್ತು ಅಡಿಕೆ ಗಿಡಗಳು. ಯಾವಾಗ ನಾನು ಈ ಹೈನುಗಾರಿಕೆಗೆ ಕೈ ಹಾಕಿದೆ, ಆಮೇಲೆ ಅದು ಅಭಿವೃದ್ಧಿ ಹೊಂದ್ತಾ ಬಂತು, ಅದರಲ್ಲಿಂದ ನಮಗೆ ತುಂಬಾ ಚೆನ್ನಾಗಿ ಇಳುವರಿ ಕೊಟ್ಟಿತ್ತು. 18 ಅಂತ ಸ್ವಲ್ಪ ಕಡಿಮೆ ಆಗ್ತಾ ಹೋಯಿತು, ಇವಾಗ ಪುನಃ ಪಿಕಪ್ ಆಗ್ತಾ ಇದೆ, ಅಂದ್ರೆ ಗಿಡಗಳಲ್ಲಿರುವ ಬಣ್ಣಗಳು ಸ್ವಲ್ಪ ತಿರುಗಿ ಸ್ವಲ್ಪ ಹಸರಾಗ್ತಾ ಇದೆ. ಇನ್ನು ನೋಡ್ಬೇಕು ಯಾವ ರೀತಿ ಇಳುವರಿ ಕೊಡ್ತದೆ ಅಂತ. ಒಟ್ಟಾರೆ 5 ಎಕರೆ ತೋಟದಿಂದ ಜಮೀನಿನಿಂದ ನಿಮಗೆ ಸಿಗುವ ವರಮಾನ ಎಷ್ಟಿರ್ಬೋದು ಅಂತ ಹೇಳ್ತೀರಿ? ನಮ್ಮ ರೈತರು ಕೆಳಗಿರೋ ಕುತೂಹಲದಿಂದ ಗಮನಿಸ್ತಾ ಇರ್ತಾರೆ. ಅಡಿಕೆಯಲ್ಲಿ ಅಂದ್ರೆ ನಾವು ಹೆಚ್ಚಾಗಿ ಒಣಗಿಸಿ ಕೊಡುವಂತದ್ದು, ಒಣಗಿಸಿ ಕೊಡುವಾಗ ನಮಗೆ 4 ಕ್ವಿಂಟಲ್ ಹತ್ರ ಸಿಗ್ತದೆ, ಮತ್ತೆ ಪ್ರಾರಂಭದಲ್ಲಿ ಸ್ವಲ್ಪ ಈ ಮಂಗಗಳು ಅದು ಇದೆಲ್ಲ ಬೀಳಿಸಿದಲ್ಲಿ ಇರ್ತದೆ, ಆ ಟೈಮಲ್ಲಿ ಸ್ವಲ್ಪ ಹಣ್ಣು ಕೂಡ ಕೊಡ್ತೀವಿ, ಅವಾಗ ಒಂದು 2 ಕ್ವಿಂಟಲ್ ಹತ್ರ ಹಣ್ಣು ಕೂಡ ಕೊಡ್ತಾ ಇದ್ವಿ. ಅಡಿಕೆಯಲ್ಲಿ ಹಾಗೆ ಬೆಳೆ, ಅದೇ ಗೋಡಂಬಿ ಅಡಿಕೆ ತೆಂಗು ಇತರೆ ಬೆಳೆಗಳಿಂದ ಒಟ್ಟಾರೆ ವಾರ್ಷಿಕವಾಗಿ ಖರ್ಚು ತೆಗೆದು ಎಷ್ಟು ಉಳಿತಾಯ ಆಗ್ಬಹುದು? ಉಳಿತಾಯ ಅಂದ್ರೆ ಖರ್ಚಿಗೆ ಸರಿಯಾಗಿ ಇದೆ, ಅಂದ್ರೆ ಉಳಿತಾಯ ಬಹಳ ಕಡಿಮೆನೇ ಇದೆ, ಅಂತ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿ ಪಡಿಬಹುದು ಅಷ್ಟೇ. ಮಕ್ಕಳ ವಿದ್ಯಾಭ್ಯಾಸ ಮತ್ತಿತರೆ ಖರ್ಚುಗಳು ಎದುರಾಗ್ತವೆ, ಮತ್ತೆ ಕೃಷಿಯಲ್ಲಿ ಎಷ್ಟು ದುಡ್ಡು ಇದ್ರೂ ಸಾಕಾಗಲ್ಲ. ಹೈನುಗಾರಿಕೆಯನ್ನ ಅಂದ್ರೆ ಹಸುಗಳನ್ನ ಸಾಕ್ಬೇಕನ್ನೋ ಒಂದು ಆಲೋಚನೆ ಎಷ್ಟು ವರ್ಷಗಳಿಂದ ನಿಮ್ಮಲ್ಲಿ ಮೂಡಿದೆ, ಈಗ ಹೇಗೆ ಹೇಗೆ ಸಾಕ್ತದ್ರಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಹೈನುಗಾರಿಕೆಯಲ್ಲಿ ಬಹಳ ಚಿಕ್ಕದಲ್ಲಿ ನನಗೆ ಇದ್ದ ಆಸಕ್ತಿ ಅದು, ಆದ್ರೆ ಅವಕಾಶಗಳು ದೂರಿರೇ ಇಲ್ಲ ನನಗೆ, ಅಂದ್ರೆ ಅವುಗಳಿಗೆ ಅದ ಕೊಟ್ಟಿಗೆ ಬೇಕು, ಭೂಮಿ ಸಮರ್ಪಕವಾಗಿ ಬೇಕು, ತುಂಬಾ ಅನಾನುಕೂಲತೆ ಇತ್ತು ನನಗೆ. ಆಮೇಲೆ ನಾನು ಹೆಚ್ಚು ಕಮ್ಮಿ SLC ಆದಾಗೆ ಆಲೋಚನೆ ಮಾಡಿದ್ದೆ ಹೈನುಗಾರಿಕೆಯಲ್ಲಿ ತೊಡಗಬೇಕು ಅಂತ, ಆಗ್ಲೂ ಕೂಡ ಅವಕಾಶ ಆಗ್ಲಿಲ್ಲ. ಆಮೇಲೆ ಈಗ ನಾನು ಪ್ರಾರಂಭ ಮಾಡಿ ಒಟ್ಟು ಒಂದು 15 ವರ್ಷ, ಅದರಲ್ಲಿ ಸಮರ್ಪಕವಾಗಿ 12 ವರ್ಷದಿಂದ ನಡೀತಾ ಇದೆ. ಹಾಲಿ 5 ಹಸುಗಳು 5 ಕರುಗಳಿದಾವ ಅಂತ ಹೇಳ್ತಾ ಇದ್ರಿ, ಹೆಚ್ಚು ಕಮ್ಮಿ ಆಗ್ತಿರತ್ತೆ, ಸರಾಸರಿ ಎಷ್ಟು ಸಿಗ್ಬೋದು ಹಾಲು? ಸರಾಸರಿ ನಾವು 20 ಲೀಟರ್ ಮಾಡಬಹುದು. ಎಷ್ಟು ಮನೆಗಳಿಗೆ ಕೊಡ್ತೀರಿ? ಇಲ್ಲಿ ಬಂದು ಎಷ್ಟು ಜನ ತೆಗೆದುಕೊಂಡು ಹೋಗ್ತಾರೆ? ಇಲ್ಲಿಗೆ ಬಂದು 4 ಮನೆಯವರು ತಗೊಂಡು ಹೋಗ್ತಾರೆ, ಅಲ್ಲಿಂದ ಹೊರಗಡೆ ಇದ್ದು ಒಂದು 10 ಮನೆ ತಗೊಂಡೋಗಿ ಕೊಡ್ತಾ ಇದ್ದೀನಿ, ಮತ್ತೆ ಬೆಳಗಿನ ಹೊತ್ತಲ್ಲಿ 4 ಮನೆಗೆ ಮತ್ತೆ ಕ್ಯಾಂಟೀನ್ಗಳಿಗೆ ಕೊಡ್ತಾ ಇದ್ದೀನಿ ಹಾಲು. ಎಲ್ಲರಿಗೂ ಒಂದೇ ಬೆಲೆ ಇಟ್ಕೊಂಡಿದ್ರೆ ಹೇಗೆ? ಎಲ್ಲರಿಗೂ ಒಂದೇನೆ ಬೆಲೆ, ಇಲ್ಲದ್ರೆ ಬೆಲೆ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ನಾನು ಟ್ರಾನ್ಸ್ಪೋರ್ಟ್ ಮಾಡೋದು ಒಂದ್ ರೀತಿಯಲ್ಲಿ ನನಗೆ ಲಾಸೇ, ಆದ್ರೂ ಪರವಾಗಿಲ್ಲ, ಈಗ ನಾವು ಹಾಲು ಮಾರಾಟ ಆಗ್ಬೇಕಂದ್ರೆ ನಾವು ಪ್ರಯತ್ನ ಪಡ್ಲೇಬೇಕು. ಹಾಲು ಉತ್ತಮವಾಗಿದ್ರೆ ಜನ ಇಷ್ಟಪಡ್ತಾರೆ, ಗುಣಮಟ್ಟವನ್ನು ಕಾಪಾಡಬೇಕು, ಅದರಲ್ಲಿ ಕೆನೆ ಚೆನ್ನಾಗಿ ಸಿಗ್ಬೇಕು, ರುಚಿ ಚೆನ್ನಾಗಿರ್ಬೇಕು. ಈ ನಿಟ್ಟಿನಲ್ಲಿ ನೀವು ಹೇಗೆ ಅವುಗಳಿಗೆ ಮೇವು ಆಹಾರ ಕೊಡ್ತಾ ಇದೀರಿ? ಹಾಲಿನ ಗುಣಮಟ್ಟ ಕಾಪಾಡಬೇಕಾದ್ರೆ ನಾವು ಮಿಶ್ರ ತಳಿಯನ್ನೇ ಹಾಕೊಳ್ಬೇಕು. ಈಗ ಒಂದು HF ಇದ್ರೆ ಒಂದು ಜರ್ಸಿ ಬೇಕೇ ಬೇಕು, ಅಥವಾ ಬರೀ ಜರ್ಸಿಗಳಿದ್ರೆ ಹಾಲಿನ ಗುಣಮಟ್ಟನೂ ಚೆನ್ನಾಗಿರ್ತದೆ, ಆದ್ರೆ ಹಾಲು ಕೊಡುವ ಅವಧಿ ಕಡಿಮೆ ಇರ್ತದೆ ಅವುಗಳು. ಈಗ ಮಿಶ್ರ ತಳಿಯನ್ನು ಹಾಕೊಂಡ್ರೆ ಇನ್ನೊಂದು ಕರು ಹಾಕ್ಲಿಕ್ಕೆ ನಾವು 3 ತಿಂಗಳ ಗ್ಯಾಪ್ ಕೊಟ್ಟುಕೊಂಡು ಅಲ್ಲಿವರೆಗೂ ಹಾಲು ಕರಿಬಹುದು, ಹೆಚ್ಚು ಕಮ್ಮಿ 1.5 ವರ್ಷವರೆಗೂ ಹಾಲು ಕರಿಬಹುದು. ಅದ್ರಿಂದ ಮಿಶ್ರ ತಳಿ ತುಂಬಾ ಒಳ್ಳೇದು, ಅನುಕೂಲ ಆಗ್ತದೆ, ಮತ್ತೆ ಹಾಲು ಕೂಡ ಗುಣಮಟ್ಟ ಇರ್ತದೆ. ಹಾಲಿನ ಗುಣಮಟ್ಟಕ್ಕೆ ಫೀಡ್ ಕೂಡ ಅತ್ಯಂತ ಮುಖ್ಯ, ನಾವು ಫೀಡ್ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಹಾಕ್ತಾ ಇದ್ವಿ ಅಷ್ಟು ಹಾಲಿನ ಗುಣಮಟ್ಟವು ಸಿಗ್ತದೆ. ಮತ್ತೆ ಹಸಿರು ಹುಲ್ಲು, ಒಣಮೇವು ಅಂದ್ರೆ ನಾವು ಒಣಮೇವು ಹಾಕ್ತಾ ಇಲ್ಲ, ತೋಟದ ಹುಲ್ಲನ್ನೇ ಹಾಕ್ತಾ ಇದ್ದೀವಿ, ಅಂದ್ರೆ ನಾವು ಕಡ್ಡಿ ಹುಲ್ಲು ಅಂತ ಏನ್ ಹೇಳ್ತೀವಿ ಅದು ಒಳ್ಳೆಯ ಪರಿಣಾಮ ಬೀರುತ್ತದೆ. ಮತ್ತೆ ತೋಟದ ಹುಲ್ಲಲ್ಲಿ ನಾವು ಸೊಪ್ಪುಗಳೆಲ್ಲ ಸೇರೋದ್ರಿಂದಾಗಿ ನಮಗೆ ಆ ಮಿನರಲ್ ಕೊರತೆ ಏನು ಉಂಟು ಅದನ್ನ ಹೊಂದಿಸ್ಕೊಳ್ಳಿಕ್ಕೆ ಆಗ್ತದೆ. ವರ್ಷವಿಡೀ ಹುಲ್ಲು ಹಸಿರು ಮೇವು ಸಿಗುತ್ತಾ ನಿಮಗೆ? ವರ್ಷವಿಡೀ ಅಂದ್ರೆ ಮಳೆಗಾಲ ಸ್ವಲ್ಪ ಸಮಸ್ಯೆ ಆಗ್ತದೆ, ಬೇಸಿಗೆಗಾಲದಲ್ಲಿ ನೀರು ಹಾಕೊಂಡ್ರೆ ಹುಲ್ಲು ತುಂಬಾನೇ ಚೆನ್ನಾಗಿ ಬರ್ತದೆ, ಮಳೆಗಾಲ ಮಳೆ ಅಧಿಕವಾಗಿರೋದ್ರಿಂದ ಹುಲ್ಲು ಸ್ವಲ್ಪ ನಿಧಾನ ಆಗ್ತದೆ. ಬೇಸಿಗೆಯಲ್ಲೂ ಹಸಿರು ಹುಲ್ಲು ಸಿಗುತ್ತೆ, ಇನ್ನು ಮಳೆಗಾಲದಲ್ಲಂತೂ ಯಥೇಚ್ಛವಾಗಿ ಸಿಗುತ್ತೆ. ಮಳೆಗಾಲ ಮತ್ತು ಬೇಸಿಗೆಯಲ್ಲಿ ವಾತಾವರಣ ವ್ಯತ್ಯಾಸ ಇರೋದ್ರಿಂದ ಮಳೆಗಾಲದಲ್ಲಿ ಕೊಡುವ ಹಸಿರು ಹುಲ್ಲಿನಿಂದ ಹೇಗೆ ಆರೋಗ್ಯ ಚೆನ್ನಾಗಿರುತ್ತೆ ಹಸುಗಳದ್ದು, ಅಥವಾ ಏನಾದರೂ ವ್ಯತ್ಯಾಸ ಮಾಡ್ತೀರಾ, ಮಾರ್ಪಾಟು ಮಾಡ್ತೀರಾ ಹೇಗೆ? ಇಲ್ಲ, ಮಾರ್ಪಾಟುಗಳು ಏನಿಲ್ಲ, ಅಲ್ಲೂ ಹುಲ್ಲನ್ನು ಒಂದೇ ರೀತಿ ನಾವು ಮುಂದುವರಿತಾ ಇರ್ತೀವಿ. ಅಂದ್ರೆ ಬೇಸಿಗೆಯಲ್ಲಿ ನೀರು ಹೆಚ್ಚು ಬೇಕಾಗ್ತದೆ, ನೀರು ಹೆಚ್ಚು ಕೊಟ್ಟುಕೊಳ್ತೀವಿ. ಈಗ ನಾವು ಹೆಚ್ಚು ಕಮ್ಮಿ ಒಂದು 15 ಲೀಟರ್ ಹಾಲು ಕೊಡುವ ಹಸು ಇದ್ರೆ ಅವು ದಿನ 50-60 ಲೀಟರ್ ನೀರು ಕುಡಿತವೆ. ಆ ನೀರನ್ನು ನಾವು ಸಮರ್ಪಕವಾಗಿ ಪೂರೈಸಲೇಬೇಕು. ಮಳೆಗಾಲದಲ್ಲಿ ಅಷ್ಟು ಅವಶ್ಯಕತೆ ಬರುವುದಿಲ್ಲ, ಆದ್ರೂ ಮಿಶ್ರ ತಳಿಗಳು ನೀರು ಕುಡಿತವೆ. ಸಿದ್ಧಪಡಿಸಿದ ಪಶು ಆಹಾರ ಫೀಡ್ ಅಂತ ಹೇಳ್ತೀರಲ್ಲ, ನೀವೇ ಇಲ್ಲಿ ಮಾಡ್ಕೊಂತೀರಾ ಅಥವಾ ತಗೊಂಡ್ಬರ್ತೀರಾ? ನಾವು ಮೊದಲು ಇಲ್ಲೇ ಬೇರೆ ಬೇರೆ ಭೂಸಗಳನ್ನು ತಂದುಕೊಂಡು ಹಿಂಡಿಯನ್ನು ತಂದುಕೊಂಡು ಹೀಗೆ ಮಿಶ್ರಣ ಮಾಡಿ ಕೊಡ್ತಾ ಇದ್ವಿ. ಆಮೇಲೆ ಅವುಗಳ ಬೆಲೆ ಹೆಚ್ಚಾಗೋಯ್ತು, ಮತ್ತೆ ಅವುಗಳ ಮಿಶ್ರಣ ಮಾಡೋದೊಂದು ಕೂಡ ಸಮಸ್ಯೆ ಕೂಡ ಆಗ್ತಾ ಹೋಯ್ತು. ಅದರಿಂದಾಗಿ ಈಗ ಫೀಡ್ ಅನ್ನೇ ನಾವು ಬಳಸ್ತಾ ಇದ್ವಿ. ಪರವಾಗಿಲ್ಲ, ಒಂದು ಎವರೇಜ್ ಇಳುವರಿ ಇದೆ. ಹೇಳ್ತಾ ಇದ್ರಿ ಪಶು ಆಹಾರವನ್ನ ಕಡಿಮೆ ಮಾಡಿಕೊಂಡು ಇತರೆ ಹುಲ್ಲನ್ನ ಮೇವನ್ನ ಕೊಟ್ಕೊಂಡು ಹೋಗ್ತಾ ಇದೀವಿ ಅಂತ ಅನ್ಕೊಂಡು, ನೇಪಿಯರ್ ಹುಲ್ಲು, ಗಿನಿ ಗ್ರಾಸು ಈ ತರ ಎಷ್ಟೋ ಜನ ಬೆಳೆಸ್ಕೊಂಡು ಕೊಡೋದಿದೆ, ನೀವು ಹೇಗ್ ಮಾಡ್ಕೊಂಡಿದ್ರಿ? ಅದೇ, ನಾನು ಕಂದು ಬಣ್ಣದ ಹುಲ್ಲು ಬಹಳಷ್ಟು ಹುಲ್ಲುಗಳನ್ನ ಕೆಲವು ನೆಟ್ ನೋಡಿದ್ದೇನೆ. ಆದ್ರೆ ಇಳುವರಿ ಚೆನ್ನಾಗಿರುವಂತದ್ದು ಈ ಕಂದು ಬಣ್ಣದ ಹುಲ್ಲು, ಅದರಲ್ಲಿ ಹಾಲು ತುಂಬಾ ಚೆನ್ನಾಗಿಯೂ ಇದೆ ಮತ್ತೆ ಇಳುವರಿ ಹೆಚ್ಚಿದೆ. ಅಡಿಕೆ ಹಾಳೆಗಳನ್ನ ನೀಟಾಗಿ ಒಣಗಿಸಿ ಅದನ್ನ ಕತ್ತರಿಸಿ ಕೊಡ್ತಾ ಇದೀವಿ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಹೌದು, ಅಡಿಕೆ ಹಾಳೆ ತುಂಬಾ ಒಂದು ಉಪಯೋಗಕಾರಿ ಹೈನುಗಾರರಿಗೆ. ಅಂದ್ರೆ ನಾವು ಅದನ್ನ ಬಹಳ ಚಿಕ್ಕದಾಗಿ ಸಿಗದ ಹಾಕಿದ್ರೆ ತುಂಬಾ ಒಳ್ಳೇದಿಕ್ತದೆ, ಮತ್ತೆ ನಾರಿನಂಶ ತುಂಬಾ ಸಿಕ್ಕೋದ್ರಿಂದಾಗಿ ಹಸುಗಳು ಗಟ್ಟಿಮುಟ್ಟು ಇರ್ತವೆ. ಎರಡನೇದು ಹಾಲು ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಅದು ಅಂದ್ರೆ ಕೆಲವೊಂದ್ ಟೈಮ್ ಹಾಲು ನೀರು ಅಂತ ಹೇಳಿ ಬರ್ತದೆ, ಆ ಟೈಮಲ್ಲಿ ಇಂತ ಹಾಳೆಗಳನ್ನು ಕೊಟ್ಟುಕೊಂಡ್ರೆ ಅದು ಸಮತೋಲನಕ್ಕೆ ಬರ್ತದೆ. ಅದು ಹೇಗ್ ಗೊತ್ತಾಯ್ತು ಈ ವಿಚಾರ? ಈ ವಿಚಾರಗಳು ಅಂದ್ರೆ ನಾವು ಸಮಯ ಸಿಕ್ಕಿದಾಗ ಹಾಳೆಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ವಿ, ಅವಾಗ ಈ ಬದಲಾವಣೆಗಳು ಮಾರನೇ ದಿವಸ ಗೊತ್ತಾಗ್ತದೆ. ಮೊದ್ಲು ಮೊದ್ಲು ತಿನ್ಲಿಕ್ಕೆ ಹಿಂದೇಟ ಆಗ್ತವೆ, ಆಮೇಲೆ ಆರಾಮಾಗಿ ತಿಂತವಂತ ಹೇಳ್ತಿದಾರೆ ಜನ ನೋಡಿರೋರು ಮಾಡಿರೋರು. ನೀವು ಹೇಗೆ ಅಭ್ಯಾಸ ಮಾಡಿಸಿದ್ರಿ ಹಸುಗಳಿಗೆ? ಒಂದೊಂದು ಹಸುಗಳು ಒಂದೊಂದು ರೀತಿ ಇರ್ತದೆ, ಅದನ್ನ ಒಂದೇ ಕೊಟ್ಟಿಗೆ ಕಟ್ಟೋದ್ರಿಂದಾಗಿ ಒಂದನ್ನು ನೋಡಿಕೊಂಡು ಒಂದು ಕಲ್ತ್ಕೊಳ್ಳುತ್ತವೆ ಅವುಗಳು. ಅವುಗಳ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ, ಆಮೇಲೆ ಸರಿ ಹೋಗ್ತಾ ಬರ್ತದೆ. ಅಂದ್ರೆ ಅಡಕೆ ಹಾಳೆಗಳನ್ನ ಬೇಸಿಗೆಯಲ್ಲಿ ಅಥವಾ ಚಳಿಗಾಲದಲ್ಲಿ ಅಥವಾ ಮಳೆಗಾಲದಲ್ಲಿ ಯಾವಾಗ ಕೊಡ್ತೀರಾ ಅಥವಾ ವರ್ಷವಿಡೀ ಕೊಡ್ತೀರಾ ಹೇಗೆ? ಹಾಳೆ ಸಿಕ್ಕಿದಾಗೆ ಸಿಕ್ಕಿದಾಗೆ ಕೊಡ್ತಾ ಇರ್ತೀವಿ ನಾವು. ಹಸಿ ಹಾಳೆಯೂ ಕೊಡ್ತೀವಿ, ಮಳೆಗಾಲದಲ್ಲಿ ಕೂಡ ಹಾಳೆ ಕೊಡ್ತೇವೆ. ಅಂದ್ರೆ ಮಳೆಗಾಲದಲ್ಲಿ ಸ್ಪೆಷಲ್ ಆಗಿ ನಾವು ತೊಳಿಬೇಕು, ಅಂದ್ರೆ ಅಲ್ಲಿ ಬಸವನ ಹುಳುಗಳ ಉಪದ್ರ ತುಂಬಾ ಇರ್ತದೆ, ಅವುಗಳನ್ನು ಚೆನ್ನಾಗಿ ತೊಳೆದು ಸಿಗದು ಹಾಕಿದ್ರೆ ಸಾಕಾಗ್ತದೆ. ಒಂದೊಂದು ಹಸುವಿಗೆ ಎಷ್ಟು ಕೊಡ್ತೀರಿ? ಕಡಿಮೆ ಪಕ್ಷದಲ್ಲಿ 2 ಹಾಳೆ ಬೇಕಾಗ್ತದೆ. ಅಂದ್ರೆ ಇಡೀ ಗರಿ ಸಮೇತ ಕೊಡ್ತೀರಾ, ಬರೀ ಹಾಳೆಯನ್ನ ಕೆಳಗಡೆ ಬುಡದ್ದು ಅಡಿಕೆ ತಟ್ಟೆ ಅದನ್ನೆಲ್ಲ ಮಾಡ್ಲಿಕ್ಕೆ ಬಳಸ್ತಾರಲ್ಲ ಅದ್ ಮಾತ್ರ ಕೊಡ್ತೀರಾ? ಹೌದು, ಹಾಳೆಯಲ್ಲಿ ಬರೀ ಹಾಳೆಯನ್ನು ಮಾತ್ರ ಅದನ್ನ ಕಡೆಯನ್ನು ಕಡಿದು ತೆಗೆದು ಬಿಡ್ತೇವೆ. ಆಮೇಲೆ ಗರಿಯಲ್ಲಿ ಅದರ ಕಡ್ಡಿಯನ್ನು ತೆಗೆದು ಸೋಗೆನ ಹಾಕೊಳ್ಬಹುದು, ಒಳ್ಳೆಯ ರಿಸಲ್ಟ್ ಕೊಡ್ತದೆ. ಅದರಲ್ಲಿ ಅದನ್ನ ಸೀಳಲಿಕ್ಕೆ ಏನು ಯಂತ್ರವನ್ನು ಇಟ್ಕೊಂಡಿದ್ರೆ ಅಥವಾ ಕೈಯಲ್ಲೇ ಕುಡುಗೋಲು ತಗೊಂಡು ಸೀಳಿ ಪೂರೈಕೆ ಮಾಡ್ತೀರಾ? ಎಲ್ಲೋ ಕೈಯಲ್ಲೇ ಹೆಚ್ಚಾಗಿ. ಅಂದ್ರೆ ಮೇವಿನ ಹುಲ್ಲಿಗೆ ನಮಗೆ ಇಲಾಖೆಯಿಂದ ಚಾಪರ್ ಮಿಷಿನ್ ಕೊಟ್ಟಿದ್ದಾರೆ, ಅಂದ್ರೆ ತುಂಬಾ ಎತ್ತರವಾಗಿ ಹುಲ್ಲು ಬೆಳೆಯುವ ಟೈಮಲ್ಲಿ ಅದನ್ನ ಬಳಸ್ಕೊಳ್ತೀವಿ ಚಾಪರ್ ಮಿಷಿನ್ ಅನ್ನ, ಬೇರೆ ಟೈಮಲ್ಲಿ ಕತ್ತಿಸಾಕಾಗ್ತದೆ. ಹಸಿರು ಮೇವನ್ನ ಅಂದ್ರೆ ನೇಪೇರು ಹುಲ್ಲಿನಂತಹ ಮೇವನ್ನ ಸಣ್ಣದಾಗಿ ಕತ್ತರಿಸಿಕೊಡ್ಲಿಕ್ಕೆ ಯಂತ್ರವನ್ನು ಇಟ್ಕೊಂಡಿದ್ರಿ? ಹೌದಾ, ತುಂಬಾ ಎತ್ತರ ಬೆಳೀತೇವೆ. ಈಗ ಬೇಸಿಗೆ ಸೀಸನ್ ಅಲ್ಲಿ ನೀರು ಕೊಟ್ಟುವಾಗ ತುಂಬಾನೇ ಚೆನ್ನಾಗಿ ಬೆಳೀತದೆ, ಅವಾಗ ದಂಡು ಸ್ವಲ್ಪ ದಪ್ಪ ಬರ್ತದೆ. ದಪ್ಪ ಬರುವಾಗ ನಾವು ಕತ್ತರಿಸಿ ಹಾಕಿದ್ರೆ ಅಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಆ ಸಂದರ್ಭದಲ್ಲಿ ಇವುಗಳನ್ನು ಬಳಸ್ಕೊಳ್ತೀನಿ. ಪಶು ಆಹಾರವನ್ನ ಬೆಳಗ್ಗೆ ಮತ್ತು ಸಾಯಂಕಾಲ 2 ಸಾರಿ ಕೊಡ್ತೀರಾ? ಹೌದು, 2 ಸಾರಿ ಕೊಡ್ತಾ ಇರ್ತೀವಿ. ಎಷ್ಟೆಷ್ಟು ಕೊಡ್ತೀರಿ, ಎಷ್ಟು ಪ್ರಮಾಣ ಅಂತ ಅನ್ಕೊಂಡು? ಈಗ ನಾವು 10 ಲೀಟರ್ ಹಾಲು ಕರಿಯುವ ಹಸಿಗೆ ಕಡಿಮೆ ಅಂದ್ರೆ ಲೆಕ್ಕದಲ್ಲಿ 10 ಲೀಟರ್ ಸಮ ಅರ್ಧದಷ್ಟು ಫೀಡ್ ಕೊಡ್ಬೇಕಂದ್ರೆ 5 ಕೆಜಿಯಷ್ಟು ಕೊಡಬೇಕಾಗ್ತದೆ. ಆದ್ರೆ ನಾವು ಒಂದು 3 ಕೆಜಿಯಷ್ಟು ಕೊಡ್ತೇವೆ, ಬಾಕಿ ಅದನ್ನ ಹಸಿರು ಮೇವಲ್ಲಿ ಅದನ್ನು ಪೂರೈಸಿಕೊಳ್ತೇವೆ. 2 ಕೆಜಿ ದಿನ ಉಳಿತು ಅಥವಾ ದಿನಕ್ಕೆ 2 ಸಾರಿ ಹಾಕೋದು ಉಳಿತು ಅಂತಂದ್ರೆ ಎಷ್ಟೊಂದು ಉಳಿತಾಯ ಆಗ್ತದೆ? ಅಂದ್ರೆ ಪಶು ಆಹಾರವನ್ನ ದಿನಕ್ಕೆ 2 ಸಾರಿ ಕೊಡ್ತೀರಾ, ಒಂದೇ ಸಾರಿ ಕೊಡ್ತೀರಾ? 2 ಬಾರಿ ಕೊಡ್ತೇವೆ. ಆಮೇಲೆ ಈ ಮಿನರಲ್ ಪೌಡರ್ಗಳು ಅಥವಾ ಮೈಫೆಕ್ಸ್ ಅಂತ ಹೇಳಿ ಏನಿದೆ ಅದನ್ನ ಸೀಸನ್ ನೋಡಿಕೊಂಡು ಕೊಡ್ತೇವೆ. ಅಂದ್ರೆ ಎಲ್ಲಾ ಟೈಮಲ್ಲಿ ಕೊಡೋದಿಲ್ಲ, ಈ ಗಬ್ಬದ ಸಮಯದಲ್ಲಂತೂ ಪಕ್ಕ ಕೊಟ್ಟೆ ಕೊಡ್ತೀವಿ ಅದನ್ನ. 2ನೇ ಮೊಣ್ಣಂಗೇರಿ ಅಂತಂದ್ರೆ ಏನು ಸಮತಟ್ಟಾದ ಜಾಗ ಅಲ್ಲ, ಇದು ಒಂಥರ ಎತ್ತರದ ಪ್ರದೇಶ, ಹಸುಗಳು ಸಲೀಸಾಗಿ ಮೇಯ್ಕೊಂಡು ಬರೋದು ಕಷ್ಟವೇ. ಹೇಗೆ ಮೇಯಿಸ್ಲಿಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂತೀರಿ? ಕಟ್ಟಾಕಿ ಮೇಯಿಸ್ತೀರಾ, ಹೊರಗಡೆ ಅಡ್ಡಾಡಿಸ್ಕೊಂಡು ಬಂದು ಮೇಯಿಸ್ತೀರಾ? ಇಲ್ಲ, ದನಗಳ ಹೊಟ್ಟೆ ತುಂಬಿಸುವ ವ್ಯವಸ್ಥೆಗಳು ಕಡದು ಹಾಕಿ ಹೊಟ್ಟೆ ತುಂಬಿಸ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಜರಿ ಪ್ರದೇಶ ಆಗಿರೋದ್ರಿಂದ ಕೈ ಕಾಲುಗಳು ಸ್ವಲ್ಪ ಓಡಾಡಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಅಲ್ಲಲ್ಲಿ ತೋಟದ ಮಧ್ಯದಲ್ಲಿ ದಾರಿಗಳಲ್ಲಿ ಸ್ವಲ್ಪ ಸ್ವಲ್ಪ ಕಟ್ಟಿಕೊಳ್ತೇವೆ ಅಷ್ಟೇ. ಪ್ರತಿದಿನ ಸ್ವಲ್ಪ ಹೊತ್ತು ಕಟ್ಟಿ ಹಾಕಿ ಆಮೇಲೆ ಹೊಡ್ಕೊಂಡು ಬಂದು ಕೊಟ್ಟಿಗೆಯಲ್ಲಿ ಕಟ್ಟಿ ಮೇವ ಕೊಡ್ತೀರಾ ಹೇಗೆ? ಇಲ್ಲ, ದಿನಕ್ಕೆ 1-2 ಕಟ್ಟಿದ್ರೆ ಮಾರನೇ ದಿವಸ ಅದನ್ನು ಕಟ್ಟೋದಿಲ್ಲ, ಇನ್ನೊಂದನ್ನು ಕಟ್ಟುತ್ತೇವೆ, ಮತ್ತೆ ಹಾಗೆ ಅದು ರಿಪೀಟ್ ಮಾಡ್ತಾ ಹೋಗ್ತೇವೆ. ಅದನ್ನ ಮಲೆನಾಡಲ್ಲಿ ನೀವು ಕಂಡಂತೆ, ಅಂದ್ರೆ ವಿಶೇಷವಾಗಿ 2ನೇ ಮೊಣ್ಣಂಗೇರಿ ಸುತ್ತಮುತ್ತ ನೀವು ಕಂಡಂತೆ, ನಿಮ್ ರೀತಿಯಲ್ಲಿ 4-6 ಹಸುಗಳನ್ನ ಸಾಕಿರೋರಿದಾರ ಅಥವಾ ಕಡಿಮೆ ಮಾಡ್ಕೊಂಡಿದಾರ, ಏನೇನ್ ಸಮಸ್ಯೆಗಳು ಎದುರಾಗ್ತಾವ ಅನ್ನೋದ್ರ ಬಗ್ಗೆ ಹೇಳ್ಬೋದಾ? ನಮ್ಮ ಸುತ್ತಮುತ್ತ ಅಂದ್ರೆ ನಮಗೆ ಮೂಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯವರು ನಮಗೆ ಒಂದು ಡೈರಿಯನ್ನು ಒದಗಿಸಿಕೊಡುವ ವ್ಯವಸ್ಥೆ ಮಾತಾಡಿದ್ರು ನಮ್ಮ ಜೊತೆ. ಹಾಗಾಗಿ 5-6 ಕುಟುಂಬಗಳಿಗೆ ತರಬೇತಿಯನ್ನು ಕೂಡ ಕೊಡುವ ವ್ಯವಸ್ಥೆ ಆಯ್ತು. ಎಲ್ಲರೂ ಪ್ರಾರಂಭದಲ್ಲಿ ಮುಂದೆ ಬಂದ್ರು, ಹಸು ಕೂಡ ತಂದ್ರು, ಆದರೆ ಹಾಲು ಹಾಕುವವರೆಗೆ ಅವರಿಗೆ ಸಾಧ್ಯ ಆಗ್ಲಿಲ್ಲ ಅಂತ ಕಾಣಿಸ್ತದೆ. ಅಂದ್ರೆ ಅದರ ಹಿಂದೆ ಪಡುವ ಶ್ರಮ ಮತ್ತೆ ಅವುಗಳು ಹಾಲು ಕೊಡುವಂತ ಪ್ರಮಾಣ ಅವುಗಳ ಸಮಾಧಾನ ಆಗಿರ್ಲಿಕ್ಕಿಲ್ಲ ಅಂತ ಕಾಣುತ್ತದೆ. ಹೆಚ್ಚಿನವರು ಬಿಟ್ಟಿದ್ದಾರೆ. ಅಂದ್ರೆ ಅಂತ ಸಮಸ್ಯೆ ಏನಿದೆ, ಹಸು ಸಾಕ್ಲಿಕ್ಕೆ ಆಗದ ಮಟ್ಟದಲ್ಲಿ ಸಮಸ್ಯೆಗಳಿದ್ದಾವ? ಹಾಗೇನಿಲ್ಲ, ನಮ್ಮ ಏರಿಯಾದಲ್ಲಿ ಅಂದ್ರೆ ಕೂಲಿ ಕಾರ್ಮಿಕರು ಹೆಚ್ಚಾಗಿರುವಂತದ್ದು, ಹೆಚ್ಚಾಗಿ ಜೀಪಿನಲ್ಲಿ ಹೋಗ್ಬೋದು ಬರ್ಬೋದು, ಅವರಿಗೆ ಸಮಯಕ್ಕೆ ಸರಿಯಾಗಿ ಆಗ್ತದೆ. ಇದು ಅಂದ್ರೆ ದಿನ ಪೂರ್ತಿ ಕೆಲಸ ಇರ್ತದೆ, ಇದಕ್ಕೆ ಸಮಯಗಳು ಇಲ್ಲ, ಮತ್ತೆ ಹೋಗಲ್ಲಿ ಬರುವಲ್ಲಿಗೆ ಸ್ವಲ್ಪ ಅನುಕೂಲಗಳು ಕಡಿಮೆಯೇ. ಹಾಗಿದ್ರಿಂದಾಗಿ ಎಲ್ಲರೂ ಸ್ವಲ್ಪ ಆರಾಮವನ್ನೇ ಬಯಸ್ತಾರೆ ಹೊರತು ಕಷ್ಟವನ್ನು ಬಯಸುವವರು ಸ್ವಲ್ಪ ಕಡಿಮೆ. ಹೆಚ್ಚು ಕಡಿಮೆ ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಏರಿಯಾದಲ್ಲಿ ಮಾಡುವ ಅಂತ ಹೇಳ್ಕೊಂಡು, ಯಾರೆಲ್ಲ ಮುಂದೆ ಬರ್ತಾರೆ ಕಾದು ನೋಡಬೇಕು. ಸುಮಾರು 10 ವರ್ಷಗಳಿಂದ ಹಸುಗಳನ್ನ ಸಾಕ್ತಿದ್ದೀರಿ, ಹೇಗಿದೆ ನಿಮ್ಮ ಬೆಳವಣಿಗೆ, ನಿಮ್ಮ ಅನುಭವ? ಪ್ರಾರಂಭದಲ್ಲಿ ಅಂದ್ರೆ 0 ಬ್ಯಾಲೆನ್ಸ್ ಅಂತ ಏನ್ ಹೇಳ್ತೀವಿ ಆ ಪರಿಸ್ಥಿತಿಯಲ್ಲಿ ಇದ್ವಿ. ಇವಾಗ ಊಟಕ್ಕೆ ತೊಂದರೆ ಇಲ್ಲ, ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೆ ಅದಕ್ಕೂ ತೊಂದರೆ ಇಲ್ಲ, ಕೃಷಿ ಅಭಿವೃದ್ಧಿ ಆಗ್ತಾ ಇದೆ. ನನಗೆ ಕೃಷಿ ಭೂಮಿ ಸಿಕ್ಕಿ ಕೆಲವು ವರ್ಷ ಆಯ್ತು ಅಷ್ಟೇ, ಈಗ ಕೃಷಿ ಕೂಡ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಕೆಲವು 2018 ಪರಿಣಾಮದಿಂದ ಸ್ವಲ್ಪ ಹಿನ್ನಡೆ ಆದ್ರೂ ಕೂಡ ಇವಾಗ ನಾವು ಅಭಿವೃದ್ಧಿ ಆಗ್ತಾ ಇದೀವಿ. ಹಾಲು ಸರಾಸರಿ ಒಂದು ಹಸುವಿನಿಂದ ಎಷ್ಟು ಸಿಗ್ತಾ ಇದೆ? ನೀವು ಸಾಕಿರೋದು ನೋಡ್ತಾ ಇದ್ವಿ, ಜರ್ಸಿ ಕ್ರಾಸ್ ಹಸುಗಳನ್ನು ಇಟ್ಕೊಂಡಿದ್ರಿ. ದಿನಕ್ಕೆ ನಾವು ಹೆಚ್ಚು ಕಮ್ಮಿ ಒಂದು 12 ಲೀಟರ್ ಹಾಲು ಕರಿಬಹುದು. ಪ್ರಾರಂಭದಲ್ಲಿ 5 ತಿಂಗಳವರೆಗೆ ಸಮರ್ಪಕವಾಗಿ ಹಾಲು ಕರಿಬಹುದು, ಆಮೇಲೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ನಾವು ಒಂದು ಹೊತ್ತಿಗೆ ಹಾಲು ಕರೆಯುವ ಪದ್ಧತಿಗೆ ಬರ್ತೀವಿ, ಮತ್ತೆ ಇನ್ನೂ ಗಬ್ಬ ಪೂರ್ತಿ ಆದ್ಮೇಲೆ 2 ತಿಂಗಳ ಗ್ಯಾಪ್ ಕೂಡ ಕೊಡ್ತೀವಿ. ಆ ಸಂದರ್ಭದಲ್ಲಿ ಇನ್ನೊಂದು ಹಸು ಕರು ಹಾಕುವ ಹಾಗೆ ಒಂದು ವ್ಯವಸ್ಥೆ ಮಾಡಿಕೊಂಡು ಅದನ್ನ ಟರ್ನ್ ಓವರ್ ಮಾಡಿಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಹಸುಗಳಿಗೆ ಆರೋಗ್ಯದ ತೊಂದರೆಗಳು ಕಾಣಿಸಿಕೊಂಡ್ರೆ ಪಶುವೈದ್ಯರು ಸಿಗ್ತಾರೆ ಅಥವಾ ನೀವೇನಾದ್ರೂ ವ್ಯವಸ್ಥೆ ಮಾಡ್ಕೊಂತೀರಾ, ಹೇಗೆ? ನಮಗೆ ಪಶುವೈದ್ಯರು ಅಂದ್ರೆ ದೇವರಾಗಿರುವಂತದ್ದು ಚಿದಾನಂದ ಸರ್ ಅವರು, ಅವರೇ ನಮಗೆ ಮೂಲ. ಅವರು ಎಲ್ಲಾ ರೀತಿಯ ತರಬೇತಿಗಳನ್ನು ಕೊಟ್ಟಿದ್ದು, ನಮಗೆ ಧೈರ್ಯವನ್ನು ತುಂಬಿದ್ದು ಕೂಡ ಅವರೇ. ಪ್ರಾರಂಭದಲ್ಲಿ ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದೇವೆ, ಆ ನಷ್ಟವನ್ನು ನಾವು ಹೇಗೆ ಬಚಾವಾಗಬೇಕು ಅಂತ ತೋರಿಸಿಕೊಟ್ಟಿರೋದೇ ನಮ್ಮ ಮಡಿಕೇರಿ ಚಿದಾನಂದ ಡಾಕ್ಟರ್ ಅವರು. ಸಣ್ಣ ಪುಟ್ಟ ಆರೋಗ್ಯದ ತೊಂದರೆಗಳಾದ್ರೆ ಸಂಪರ್ಕ ಮಾಡ್ತೀರಿ ಮತ್ತು ನೀವಿಲ್ಲೇ ನಿಭಾಯಿಸಲಿಕ್ಕೆ ತಯಾರಿ ಮಾಡಿಕೊಂಡಿರ್ತೀರಲ್ವಾ? ಹೌದು, ಅಂದ್ರೆ ನಮಗೆ ಬಹಳಷ್ಟು ತೊಂದರೆಗಳ ಅನುಭವವಾಗಿ ಚಿದಾನಂದ ಸರ್ ಏನೋ ಬಂದು ಕೆಲವೊಂದು ಅಂದ್ರೆ ಇಂಜೆಕ್ಷನ್ ಮಾಡೋದಿರ್ಬಹುದು, ಮತ್ತೆ ಕೆಲವು ಏನಾದ್ರೂ ಡ್ಯಾಮೇಜಸ್ ಆದ್ರೆ ಗುಣಪಡಿಸುವುದು ಹೇಗೆ, ಮತ್ತೆ ಎಣ್ಣೆ ಹಚ್ಚಬಾರದು, ಎಣ್ಣೆ ಹಚ್ಚುವ ಪದ್ಧತಿ ನಮ್ಮಲ್ಲಿ ಮೊದಲಿತ್ತು, ಅದನ್ನೆಲ್ಲ ಬಿಟ್ಟಿದ್ವಿ, ಈಗ ಅದು ಯಾವುದೂ ಇಲ್ಲ. ಈ ಗಾಯಗಳು ಬಂದ್ರೆ ನಾವು ಯಾವ ರೀತಿ ವಾಸಿ ಮಾಡಬೇಕು, ಅವುಗಳನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತ ಹೇಳುವಂತ ನಮಗೆ ತೋರಿಸ್ಕೊಟ್ಟಿದ್ದಾರೆ ಅವರು. ಹಾಲಿನ ಮಾರಾಟದ್ದು ತೊಂದರೆ ಇಲ್ಲ, ಆರಾಮಾಗಿ ದುಡ್ಡನ್ನು ತೆಗೆದುಕೊಂಡಿರೋರು ಕೊಡ್ತಾರಲ್ವಾ? ಖಂಡಿತ, ಹಾಲಿನ ದುಡ್ಡು ಯಾರು ಬಾಕಿ ಮಾಡೋದಿಲ್ಲ, ಅಪ್ರೂಪಕ್ಕ ಒಂದು 2 ಇರಬಹುದಷ್ಟೇ ಹೊರತು 99% ಕೂಡ ಹಾಲಿನ ದುಡ್ಡು ಸಮರ್ಪಕವಾಗಿ ಸಿಗ್ತಾ ಇರ್ತದೆ. ಅಂದ್ರೆ ದಿನಗಳು ವ್ಯತ್ಯಾಸ ಆಗ್ತದೆ, ಅಷ್ಟು ಬಿಟ್ರೆ ಹಾಲಿನ ದುಡ್ಡು ಎಲ್ಲರೂ ಕೊಡ್ತಾರೆ. ತಗೊಂಡಿರೋರು ಏನಂತಾರೆ ಹಾಲಿನ ಗುಣಮಟ್ಟದ ಬಗ್ಗೆ? ಕೆಲವೊಬ್ರು ಮುಕ್ತವಾಗಿ ಮಾತಾಡ್ತಿರ್ಬೋದು, ಹಾಲು ಚೆನ್ನಾಗಿದೆ, ಕೆನೆ ಚೆನ್ನಾಗಿ ಬರುತ್ತೆ, ಒಳ್ಳೆ ತುಪ್ಪ ಸಿಗುತ್ತೆ, ಒಳ್ಳೆ ರುಚಿಯಾಗಿದೆ, ಹೀಗೆ ಮಾತಾಡೋದಿದೆ, ಕೆಲವೊಬ್ರು ಹೇಳಿರ್ತಾರಲ್ವಾ? ಕೆಲವರು ಹೇಳ್ತಾರೆ, ಹೊಗಳವರು ಸ್ವಲ್ಪ ಕಡಿಮೆ ಇದ್ರು ಕಂಪ್ಲೇಂಟ್ಸ್ ತುಂಬಾ ಹೇಳ್ತಾ ಇರ್ತಾರೆ. ಅಂದ್ರೆ ಅವರು ಕಂಪ್ಲೇಂಟ್ಸ್ ಹೇಳೋದು ಈಗ ನನಗೆ ತುಂಬಾ ಅನುಕೂಲ ಆಗ್ತಾ ಹೋಗ್ತಾ ಇರ್ತದೆ, ಅದನ್ನು ಪ್ಲಸ್ ಆಗಿ ತಗೊಳ್ತೀನಿ. ಆ ಕಂಪ್ಲೇಂಟ್ಗಳನ್ನ ಆವಾಗ್ಲೇ ಅದು ಏನು ಯಾವ ರೀತಿಯಿಂದ ಬಂದಿರಬಹುದು, ಮೇವಿನಿಂದ ಬಂದಿರಬಹುದಾ ಅಥವಾ ಫೀಡಿನಿಂದ ಬಂದಿರಬಹುದಾ ಅಥವಾ ನಾವು ಕೊಟ್ಟ ನೀರಲ್ಲಿ ಏನಾದರೂ ಅಶುದ್ಧತೆ ಬಂದು ಅಲ್ಲಿ ಬಂದಿರಬಹುದಾ, ಈ ರೀತಿ ನಾವು ಒಂದು ಕಂಡುಹಿಡ್ಕೊಳ್ಳಿಕ್ಕೆ ಇವಾಗ ಅಂದ್ರೆ ಅನುಭವ ಆಗಿದೆ, ಯಾವ್ದರಿಂದ ಬಂದಿರಬಹುದು ಅಂತ ಕೂಡಲೇ ತಿಳ್ಕೊಳ್ಳಿಕ್ಕೆ ಆಗ್ತಿತ್ತು. ಮೊದಲು ಈ ವಿಚಾರದಲ್ಲಿ ತುಂಬಾ ನಷ್ಟ ಆಗ್ತಾ ಇತ್ತು, ಯಾಕಂದ್ರೆ ಅನುಭವದ ಕೊರತೆಯಿಂದ. ಇವಾಗ ನಾವು ಬಹಳ ಬೇಗ ತಿಳ್ಕೊಳ್ತೀವಿ ಅದನ್ನ, ಯಾವ್ದರಿಂದ ಕಂಪ್ಲೇಂಟ್ಸ್ ಬಂದಿರಬಹುದು ಅಂತ ಹೇಳ್ಕೊಂಡು ಅದನ್ನ ಕೂಡಲೇ ಸರಿ ಮಾಡಿ ಬಿಡ್ತೀವಿ. ತಾವು ಹೇಳಿದಂಗೆ ಸಮಸ್ಯೆಗಳ ಬಗ್ಗೆ ಅಥವಾ ಅನಾನುಕೂಲಗಳ ಬಗ್ಗೆ ಉಲ್ಲೇಖ ಮಾಡಿದ್ರೆ, ಚಂದವಾಗಿ ಕೆಲಸ ಮಾಡಿದ್ರೆ ಅಥವಾ ಒಳ್ಳೆ ಹಾಲನ್ನ ಕೊಟ್ರೆ ಭೇಷ್ ಅಂತ ಹೇಳೋರು ಕಡಿಮೆ. ಏನೇನು ಸಮಸ್ಯೆಗಳನ್ನ ಉಲ್ಲೇಖ ಮಾಡಿದರೆ ನಿಮ್ ಗಮನಕ್ಕೆ ತಂದಿದ್ದಾರೆ, ಹಾಲಿನ ಪೂರೈಕೆ ಬಗ್ಗೆ, ಹಾಲಿನ ಗುಣಮಟ್ಟದ ಬಗ್ಗೆ ಮತ್ತಿತರ ಸಂಗತಿಗಳು? ಅಂದ್ರೆ ಪ್ರಾರಂಭದಲ್ಲಿ ಕೆಲವು ನಾವು ಮಿಶ್ರ ತಳಿ ಹಾಕುವಾಗ ಗುಣಮಟ್ಟವನ್ನು ಹೇಗೆ ಕಾಪಾಡಬೇಕು ಅಂತ ಹೇಳುವಂತ ನಮಗೆ ಕೂಡ ಅಷ್ಟು ಐಡಿಯಾ ಇರಲಿಲ್ಲ. ಅವಾಗ ಹಾಲು ತಿಳು ಅಂತ ಹೇಳುವ ಕಂಪ್ಲೇಂಟ್ಗಳು ಹೆಚ್ಚಿತ್ತು. ಎರಡನೇದು ಇಲ್ಲ, ಹಾಲು ನಿಮ್ಮದು ಸ್ವಲ್ಪ ವಾಸನೆ ಬರ್ತಾ ಇದೆ, ಆ ರೀತಿ ಕಂಪ್ಲೇಂಟ್ಗಳು ಹೇಳ್ತಾ ಇದ್ರು. ಆಮೇಲೆ ಕೆಲವೊಂದ್ ದಿವಸ ಹಾಲು ಕೊಡುವಾಗ ವ್ಯತ್ಯಾಸ ಆಗ್ತಿತ್ತು, ಒಂದ್ ದಿವಸ 2 ಲೀಟರ್ ಕೊಟ್ರೆ ಒಂದ್ ದಿವಸ ಕಡಿಮೆ ಆಗ್ತಾ ಇತ್ತು, ಅವಾಗ ನಿನ್ನೆ ಹೆಚ್ಚು ಕೊಟ್ರೆ ಇವತ್ತು ಕಡಿಮೆ ಕೊಟ್ರೆ ಏನ್ ತೊಂದರೆ ಆಗಿದೆ, ಹಾಗೆ ಅದು ಕೂಡ ವಿಚಾರಿಸ್ಕೊಳ್ತಾ ಇದ್ರು. ಒಟ್ಟಿನಲ್ಲಿ ಎಲ್ಲರೂ ಒಳ್ಳೆ ಕೋಆಪರೇಟ್ ಮಾಡ್ತಾರೆ ನಮಗೆ. ಮುಕ್ತವಾಗಿ ಸಮಸ್ಯೆಗಳನ್ನ ಸ್ವೀಕರಿಸಿಕೊಂಡು ಅದನ್ನು ಸರಿಪಡಿಸಿಕೊಂಡ್ರೆ ಒಳ್ಳೇದೇ. ಹಾಲಿನ ವಾಸನೆ ಅಂತ ಹೇಳ್ತಾ ಇದ್ರೆ ಏನದು, ಹೇಗೆ ಸರಿಪಡಿಸಿದ್ರಿ? ಹಾಲಿನ ವಾಸನೆಗಳು ಅಂತ ಹೇಳಿದ್ರೆ ಅಜೀರ್ಣ ಹೆಚ್ಚಾಗಿ ಬರುವಂತದ್ದು, ಮತ್ತೆ ಹೊಟ್ಟೆ ಹುಳ, ಈ ಸಮಯದಲ್ಲಿ ಸ್ವಲ್ಪ ಹಾಲು ವ್ಯತ್ಯಾಸ ಆಗ್ತಾ ಇರ್ತದೆ. ಅದಕ್ಕೆ ಕೂಡಲೇ ಸೆಗಡಿಯನ್ನು ನಾವು ನೋಡಿದ್ರೆ ಅದರಲ್ಲಿ ಚಿಕ್ಕ ಪುಟ್ಟ ಲೋಳೆ ತರ ಬಂದ್ರೆ ಹುಳದ ಸಮಸ್ಯೆ ಇದ್ರೆ ನಾವು ಕಂಡು ಹುಡ್ಕೊಳ್ಬಹುದು, ಕೂಡಲೇ ಅವುಗಳಿಗೆ ಔಷಧಿ ಕೊಟ್ಟರೆ ಸರಿ ಹೊಂದು ಬಿಡ್ತದೆ. ಎರಡನೇ ಮೊಣ್ಣಂಗೇರಿ ಪ್ರದೇಶದಲ್ಲಿ ತಾವು 5 ಹಸುಗಳನ್ನು ಸಾಕಿಕೊಂಡು ಹಾಲನ್ನ ಹಿಂಡಿಕೊಂಡು 16 ಜನಗಳಿಗೆ ಸರಬರಾಜು ಮಾಡ್ತದ್ರಿ, ಸೂಕ್ತವಾದ ಬೆಲೆಯನ್ನು ನಿಗದಿ ಮಾಡಿಕೊಂಡು ಮಾರಾಟ ಮಾಡ್ತದ್ರಿ. 40 ರೂಪಾಯಿ ಒಂದು ಲೀಟರ್ ಹಾಲಿಗೆ ಅಂತಂದ್ರೆ ತೀರಾ ಅಧಿಕ ಬೆಲೆ ಏನಲ್ಲ, ಗ್ರಾಹಕರನ್ನು ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಪ್ಯಾಕೆಟ್ ಹಾಲಿಗಿಂತ ಇದು ಹೇಗೆ ಭಿನ್ನ ಅಥವಾ ಉತ್ತಮ ಅಂತ ಅನ್ಕೊಂಡು ಹೇಳಿರ್ಬೋದು? ಹೌದು, ಪ್ಯಾಕೆಟ್ ಹಾಲು ಅಂದ್ರೆ ನಾವು ಕೂಡ ಡೈರಿ ಇಲ್ಲಿ ಒಂದು ಓಪನ್ ಮಾಡೋ ವಿಚಾರಕ್ಕೋಸ್ಕರ ಡೈರಿ ಕೂಡ ಹೋಗಿದ್ವಿ. ಅಲ್ಲಿ ಯಾವ ರೀತಿ ಹಾಲಿದೆ ಅಂತ ಹೇಳೋದ್ರ ಬಗ್ಗೆ ಅವರು ವಿಚಾರ ಹೇಳಿದ್ದಾರೆ ನಮಗೆ. ಅಂದ್ರೆ ಮೊದಲು ಅವರು 100 ಡಿಗ್ರಿಯಷ್ಟು ಹಾಲನ್ನು ಕಾಯಿಸಿ ಆಮೇಲೆ ಅದನ್ನ ಪುನಃ 0 ಡಿಗ್ರಿಗೆ ತಂದು ಅದರ ಮಧ್ಯದಲ್ಲಿ ಹಾಲಿನ ಕೆನೆಯನ್ನು ತೆಗೆದು ಆಮೇಲೆ ಪುನಃ ಕೋಲ್ಡಿಗೆ ಬಂದ ಮೇಲೆ ಮತ್ತೆ ಅದನ್ನ ಮಿಷಿನ್ ನಲ್ಲಿ ಫೋರ್ಜ್ ಮಾಡಿ ಅದಕ್ಕೆ ಬೇಕಾದ 3.5 ಡಿಗ್ರಿಯನ್ನು ತರಿಸಿ ಆಮೇಲೆ ನಾವು ಮಾರಾಟ ಮಾಡ್ತೀವಿ ಅಂತೆಲ್ಲ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರು. ಆದ್ರೆ ನಾವು ಕೊಡುವ ಹಾಲು ಹೇಗೆ ಹಿಂಡುತ್ತೀವೋ ಹಾಗೆ ಕೊಟ್ಟಿರ್ತೀವಿ. ಅದರಿಂದಾಗಿ ಗ್ರಾಹಕರು ಒಳ್ಳೆ ಸ್ಯಾಟಿಸ್ಫೈ ಆಗಿದ್ದಾರೆ. ಒಟ್ಟಾರೆ ಖರ್ಚು ವೆಚ್ಚವನ್ನ ನೋಡ್ಕೊಂಡ್ರೆ ನೀವಿಬ್ರೆ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದ್ರೆ, ಅವುಗಳ ಸ್ವಚ್ಛತೆ ಆಗ್ಲಿ, ಮೇವು ಕೊಡೋದಾಗ್ಲಿ, ಪಶು ಆಹಾರ ಕೊಡೋದಾಗ್ಲಿ, ಹಾಲಿಂಡೋದಾಗ್ಲಿ, ಪೂರೈಕೆ ಮಾಡೋದಾಗ್ಲಿ, ಎಲ್ಲದನ್ನ ಗಮನಿಸಿಕೊಂಡ್ರೆ ಆಳು ಕಾಳುಗಳ ಮೇಲೆ ಅವಲಂಬನೆ ಕಮ್ಮಿ, ಹೊರೆನೂ ಅನ್ಸಲಿಕ್ಕಿಲ್ಲ. ಹಾಗಾಗಿ ಹೇಗಿದೆ ಖರ್ಚು ವೆಚ್ಚದ ಅನುಪಾತ, ಅಥವಾ ಎಷ್ಟು ಖರ್ಚಾಗ್ತದೆ, ಕೈಗೆ ಎಷ್ಟು ಉಳಿತದೆ ಅಂತ ಅನ್ಕೊಂಡು ಹೇಳ್ಬೋದಾ? ಖರ್ಚುಗಳು ಅಂದ್ರೆ ಮನೆಯಲ್ಲಿ ಹೆಂಡತಿ ಮಕ್ಕಳು ಸೇರ್ಕೊಂಡು ಮಾಡಿದ್ರೆ ಮಾತ್ರ ಹೈನುಗಾರಿಕೆಯಲ್ಲಿ ಲಾಭ. ಜನವಿಟ್ಟು ಆಗುವಂತ ವ್ಯವಹಾರಗಳು ಸ್ವಲ್ಪ ಇದರಲ್ಲಿ ಕಷ್ಟವೇ. ಅಂದ್ರೆ ಗೊಬ್ಬರ ಸಿಕ್ಕೋದ್ರಿಂದಾಗಿ ಕೃಷಿಕರಿಗೆ ಸಂಬಳ ಕೊಟ್ಟು ಮಾಡಿಸಿದ್ರು ನಷ್ಟವೇನಲ್ಲ. ಆದ್ರೆ ಹಾಲಿನ ಲಾಭವನ್ನು ಪಡಿಬೇಕಾದ್ರೆ ಮನೆಯವರ ಸಹಕಾರ ತುಂಬಾ ಅಗತ್ಯ. ಮತ್ತೆ ಎಲ್ಲ ಹಸುಗಳು ಒಂದೇ ರೀತಿ ಹಾಲು ಕೊಡೋದಿಲ್ಲ. ಗಂಡು ಜನಕ್ಕೆ ಒಂದು ರೀತಿ ಹಾಲು ಕೊಟ್ರೆ ಹೆಣ್ಣು ಜನಕ್ಕೆ ಇನ್ನೊಂದು ರೀತಿ ಹಾಲು ಕೊಡುತ್ತವೆ. ಅದರಿಂದಾಗಿ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇ, ನನ್ನ ಹೆಂಡತಿ ಹೆಚ್ಚಾಗಿ ಹಾಲು ಕರೆಯುವಂತದ್ದು, ನಾನು ಸಪೋರ್ಟಿಗೆ ಹೋಗ್ತೇನೆ. ಇಬ್ರು ಸರಿಯಾಗುವಾಗ ಬಹಳ ಸುಲಭ ಆಗ್ತದೆ, ಒಟ್ಟಿನಲ್ಲಿ ನಡೀತಾ ಇದೆ ಚೆನ್ನಾಗಿ. ಗೋಬರ್ ಅನಿಲ ಘಟಕವನ್ನ ಮಾಡಿಕೊಂಡಿದ್ರಿ, ಹೇಗೆ ಈ ಒಂದು ವಿಚಾರ ಹೊಳಿತು, ಹೇಗೆ ಬಳಕೆ ಆಗ್ತಾ ಇದೆ? ಗೋಬರ್ ಅನಿಲ ಘಟಕದ್ದು ನಮಗೆ ಮಾಹಿತಿ ಕೊಟ್ಟಿರೋದೇ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ. ಅವರ ಸಹಕಾರದಿಂದಲೇ ಆ ಗೋಬರ್ ಗ್ಯಾಸ್ ಪ್ಲಾಂಟ್ ಅನ್ನು ಮಾಡಿರುವಂತದ್ದು. ಬೇರೆ ಬೇರೆ ವಿಧಾನಗಳ ಬಗ್ಗೆ ನಮಗೆ ತೋರಿಸಿಕೊಟ್ಟಿದ್ರು. ಆದ್ರೆ ನಮ್ಮ ಆಯ್ಕೆ ದೀನ ಬಂಧು, ಅಂದ್ರೆ ಇಟ್ಟಿಗೆಯಲ್ಲಿ ಮಾಡಿದಂತ ನಿರ್ಮಾಣ ಇದು. ನಮ್ಮಲ್ಲಿ 5 ಹಸುಗಳ ಘಟಕ ಇರುವಂತದ್ದು. ಈ ಘಟಕದಲ್ಲಿ ಪ್ರಾರಂಭದಲ್ಲಿ ನಾವು ಏನು ಸ್ಲರಿ ಮಾಡಿ ಏನು ಹಾಕೊಳ್ತೀವಿ, ಅಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ತಲೆ ದೊರೆತು ಆಮೇಲೆ ಅದರ ಬಗ್ಗೆ ಐಡಿಯಾ ಸಿಕ್ತು ನಮಗೆ. ಇವಾಗ ಸಂಪೂರ್ಣ ಅಡಿಗೆ ಅದರಿಂದಲೇ, ಕೆಲವೊಮ್ಮೆ ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ಕೂಡ ಅದರಲ್ಲೇ ಬಳಸ್ಕೊಳ್ತೀವಿ. ಸೌದೆ ಖರ್ಚಂತೂ ತುಂಬಾನೇ ಕಡಿಮೆ, ಅದನ್ನೇ ಹೆಚ್ಚನ್ನು ಬಳಸ್ತಾ ಇರುವಂತದ್ದು. LPG ಗ್ಯಾಸ್ ಅಂತ ಹೇಳ್ತೀವಿ, ವರ್ಷಕ್ಕೆ 1 ತಂದ್ರೆ ಹೆಚ್ಚು. ಹೈನುಗಾರಿಕೆಯಿಂದ ಈ ಕಡೆ ಹಾಲು, ಸಗಣಿ ಹಾಗೆ ಗೋಬರ್ ಗ್ಯಾಸ್ ಪ್ರಯೋಜನ. ಸಗಣಿನ ಅಥವಾ ಕೊಟ್ಟಿಗೆಯ ಗಂಜಲ ಅಲ್ಲಿರುವ ವ್ಯರ್ಥ ಪದಾರ್ಥಗಳನ್ನ ಹೇಗೆ ಬೆಳೆಗೆ ಉಪಯೋಗ ಮಾಡ್ಕೊಳ್ತಾ ಇದ್ರಿ? ಆಕ್ಚುಲಿ ನಮಗೆ ಟ್ಯಾಂಕ್ ಬೇಕಿತ್ತು. ಈ ಬಾರಿ ಕೂಡ ಪಂಚಾಯತ್ಗೆ ಒಂದು ಅರ್ಜಿ ಹಾಕಿದ್ದೆ, ನಮಗೆ ಟ್ಯಾಂಕ್ ಒಂದು ಅವಶ್ಯಕತೆ ಇದೆ, ಒಂದು ಎರೆ ಘಟಕ ಬೇಕು ಅಂತ ಹೇಳುವಂತದ್ದು. ಅಂದ್ರೆ ನಮಗೆ ಈಗ ಬಂಡವಾಳ ಹಾಕಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಹಾಗೆ ನಾವು ಪ್ರಾರಂಭದಲ್ಲಿ ನೀರಿನ ಟ್ಯಾಂಕ್ ಇದೆ ದೊಡ್ಡದು, ಅದನ್ನ ಇಟ್ಟುಕೊಂಡು ಅದಕ್ಕೆ ಸ್ಲರಿ ಮತ್ತು ಹಟ್ಟಿ ತೊಳೆದು ನೀರನ್ನು ಎರಡನ್ನು ಒಂದೇ ಟ್ಯಾಂಕಿಗೆ ಬಿಟ್ಟುಕೊಂಡು ಅಲ್ಲಿಂದ ಪೈಪ್ ನಲ್ಲಿ ನಾವು ತೋಟಗಳಿಗೆ ಹಾಕಿಕೊಳ್ತಾ ಇದ್ದೇವೆ. ಅಂದ್ರೆ ಅಡಿಕೆ, ತೆಂಗು, ಇನ್ನು ಬೇರೆ ಬೆಳೆಗಳಿಗೆ ಕೊಡ್ತೀರಾ? ಹೇಗೆ? ಎಲ್ಲಾ ಬೆಳೆಗಳಿಗೂ ಅದನ್ನೇ ಕೊಡ್ತಾ ಇದ್ದೀವಿ, ಮತ್ತೆ ರಾಸಾಯನಿಕ ಬಳಕೆ ಅತಿ ಕಡಿಮೆ. ಅದರ ಪರಿಣಾಮ ಏನ್ ಕಾಣಿಸ್ತಾ ಇದೆ? ಇಳುವರಿಯಲ್ಲಿ ಬಹಳ ಚೆನ್ನಾಗಿದೆ. ಅಂದ್ರೆ ಅತಿಯಾದ ಇಳುವರಿ ಏನಾದ್ರು ಕೊಡೋದಿಲ್ಲ, ಆದ್ರೆ ಕೊಟ್ಟ ಇಳುವರಿ ತುಂಬಾ ತೂಕನೂ ಇರುತ್ತದೆ, ತುಂಬಾ ಚೆನ್ನಾಗಿಯೂ ಇರುತ್ತದೆ. ಹೈನುಗಾರಿಕೆ ಅಥವಾ ಹಸುಗಳ ಸಾಕಾಣಿಕೆ ಕೃಷಿಗೆ ಬಹಳ ಪೂರಕವಾದದ್ದು. ಪ್ರತಿನಿತ್ಯ ದುಡ್ಡನ್ನ ಕಾಣಬಹುದು, ಹಾಗೆ ಜಮೀನಿಗೆ ಬೇಕಾಗಿರುವ ಸಗಣಿ ಗಂಜಲ ಸಿಕ್ಕೇ ಸಿಗುತ್ತೆ. ಜೊತೆಗೆ ನಮ್ಮಲ್ಲಿ ಸಿಗುವ ಹುಲ್ಲು ಮೇವು ಇದನ್ನ ಹಾಕಿ ಚಂದವಾಗಿ ಹಸುಗಳನ್ನು ಸಾಕೊಳ್ತಾ ಆನಂದವನ್ನ ಪಡಿಬಹುದು. ಕೆಲಸ ಹಿಡಿತದೆ, ಯಾವುದ್ರಲ್ಲಿ ಶ್ರಮ ಇಲ್ಲ, ಯಾವುದ್ರಲ್ಲಿ ಕೆಲಸ ಆಗುದಿಲ್ಲ. ನಾವು ಕೆಲಸ ಮಾಡಿದಾಗ್ಲೇ ಅದರಿಂದ ಆನಂದ ಸಿಗೋದು, ಅಭಿವೃದ್ಧಿ ಕಾಣೋದು. ಕಷ್ಟ ಕಷ್ಟ ಅಂತ ಅನ್ಕೊಂಡು ಹೋದ್ರೆ ಜೀವನವೇ ಕಷ್ಟ ಆಗ್ತದೆ. ಇಲ್ಲ, ಯಾವುದೂ ಕಷ್ಟ ಇಲ್ಲ ಅಂತ ಅನ್ಕೊಂಡು ನಾವು ಜೀವನ ಮಾಡ್ತಾ ಹೋದ್ರೆ, ಕೆಲಸಗಳನ್ನು ನಿರ್ವಹಿಸಿಕೊಂಡು ಹೋದ್ರೆ ಅನುಕೂಲ ಒಳಿತು. ನಿಮ್ಮ ಅನುಭವಗಳನ್ನ ಹಂಚಿಕೊಂಡ್ರಿ ವೇಣುಗೋಪಾಲ್ ಅವರೇ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೆಳಗರೆ ಕಷ್ಟಗಳ ಮಧ್ಯದಲ್ಲೂ ಗಂಡ ಹೆಂಡತಿ ಇಬ್ರು ಸೇರಿಕೊಂಡು ಹಸುಗಳನ್ನ ಸಾಕೊಂಡು ಅಭಿವೃದ್ಧಿಯಾಗುತ್ತಿರುವ ಮಡಿಕೇರಿ ತಾಲೂಕು 2ನೇ ಮೊಣ್ಣಂಗೇರಿಯ KD ವೇಣುಗೋಪಾಲ್ ಅವರ ಅನುಭವಗಳನ್ನ ಆಲಿಸಿಕೊಂಡ್ರಿ. ವೇಣುಗೋಪಾಲ್ ಅವರ ಸಂಖ್ಯೆ ಹೀಗಿದೆ ಶ್ರೋತೃಗಳೇ: 9845 20 88 78 9845 20 88 78. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. हर जोखिम से निकल कर फसल आए सुरक्षित हो जाए संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा.

ಜಿಲ್ಲೆಯಲ್ಲಿ ಇಂದು 13 ಹೊಸ ಕೋವಿಡ್ 19 ಪ್ರಕರಣಗಳು ಕಂಡುಬಂದಿದ್ದು ಮಡಿಕೇರಿ ತಾಲೂಕಲ್ಲಿ 1, ವಿರಾಜಪೇಟೆ ತಾಲೂಕಲ್ಲಿ 7, ಸೋಮವಾರಪೇಟೆ ತಾಲೂಕಲ್ಲಿ 5. ಜಿಲ್ಲೆಯಲ್ಲಿ ಆಗಿರುವ ಒಟ್ಟು ಕೋವಿಡ್ 19 ಪ್ರಕರಣಗಳ ಸಂಖ್ಯೆ 35,919, ಕಂಟೈನ್ಮೆಂಟ್ ವಲಯಗಳ ಸಂಖ್ಯೆ 44. ಜಿಲ್ಲೆಯಲ್ಲಿ ಇಂದು ಕೋವಿಡ್ ಪಾಸಿಟಿವಿಟಿ ದರ 0.54% ಆಗುತ್ತೇಳಿ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರಾವ್ ತಿಳಿಸಿದರು. ಕೊಡಗು ಜಿಲ್ಲಾ ಪಂಚಾಯಿತಿ ಯೋಜನೆಯಡಿಲಿ ಪ್ರತಿಭಾನ್ವಂತ ವಿದ್ಯಾರ್ಥಿಗಳ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಪ್ರೋತ್ಸಾಹ ಧನ ನೀಡಿಕೆ ಅರ್ಜಿನ ಕರೆದೊಳು. ನೋಂದಾಯಿತಾದ ಕ್ರೀಡಾ ಸಂಸ್ಥೆಯಲ್ಲಿ 2021 ಜನವರಿ 1 ಮೇಲೆ ರಾಜ್ಯಮಟ್ಟದ ಪೈಪೋಟಿಯಲ್ಲಿ ಭಾಗವಹಿಸಿ ಸುರುಣ ಸ್ಥಾನ ಪಡೆದಿರಕ್ಕೂ ಇಲ್ಲರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಭಾಗವಹಿಸಿರಕ್ಕೂ ಡಿಸೆಂಬರ್ 30 ಒಳಗೆ ಸಾಧನೆ ಮಾಡಿದವರನ್ನ ಮಾತ್ರ ಇದಕ್ಕೆ ಪರಿಗಣಿಸಲಾಗಿದೆ. ಅರ್ಜಿನ ಕ್ರೀಡಾ ಇಲಾಖೆಯಿಂದ ಪಡೆದು ಜನವರಿ 15 ಒಳಗೆ ಸಹಾಯಕ ನಿರ್ದೇಶಕರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣ ಇಲ್ಲಿಗೆ ಸಲ್ಲಿಸಕತ್ತೇಳಿ ಜೆಎಸ್ ಗುರುಸ್ವಾಮಿಯವರು ತಿಳಿಸಿದರು. ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಆವರಣದಲ್ಲಿ ಭಾರತೀಯ ಸೇನೆ ಹಂಗೆ ಜನರಲ್ ತಿಮ್ಮಯ್ಯ ಅವರ ಜೀವನಕ್ಕೆ ಸಂಬಂಧಪಟ್ಟಂಗೆ ಅಪರೂಪದ ವಸ್ತುಗಳ ಅಂಗಡಿ ತೆರೆಯಕ್ಕೆ ಸ್ಮಾರಕ ಭವನದ ಸಮಿತಿಯು ತೀರ್ಮಾನಿಸಲಾಗಿದ್ದು ಮಳಿಗೆ ತೆಗೆಯಕ್ಕೆ ಇಷ್ಟರು ಬರುವ ತಿಂಗಳ 5 ಸಹಾಯಕ ನಿರ್ದೇಶಕರ ಕಚೇರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲ್ಲಿ ಇವರನ್ನು ಸಂಪರ್ಕಿಸಕ. ಒಮಿಕ್ರಾನ್ ಹೆದರಿಕೆಯಿಂದ ನೈಟ್ ಕರ್ಫ್ಯೂ ಜಾರಿ ಮಾಡಲಾಗಿದ್ದು ನಿನ್ನೆ ರಾತ್ರಿ 10 ಸಮಯದಲ್ಲಿ ಅಂಗಡಿ ಮಳಿಗೆನ ಬಂದ್ ಮಾಡಲಾಗಿದ್ದು ವಾಹನ ಓಡಾಟ ಕೂಡ ನಿಲ್ಲಿಸಿದ್ದು. ಜಿಲ್ಲೆನ ಕುಶಾನಗರ, ಕೊಪ್ಪಗೇಟ್, ಸಂಪಾಜೆ ಚೆಕ್ಪೋಸ್ಟ್, ಕೇರಳನ ಸಂಪರ್ಕಿಸುವ ಕುಟ್ಟ, ಕರಿಕೆ, ಮಹಾಕುಟ್ಟ ಸೇರಿ ಕೆಲವು ಕಡೆಗಳಲ್ಲಿ ತಪಾಸಣೆ ತೊಡಗಿದ್ದು ಹಂಗೆ ಜಿಲ್ಲಾ ಕೇಂದ್ರ ಮಡಿಕೇರಿ ಸೇರಿದಂತೆ ಬೇರೆ ಬೇರೆ ಪೇಟೆಯಲ್ಲಿ ಕೂಡ ಸಂಚಾರ ನಿಲ್ಲಿಸಿದ್ದು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಮರಂದೋಡ ಕೊಡವ ಸಂಘದ ಕೂಡುಕೂಟಲಿ ಬರುವ ತಿಂಗಳ 2 ಹೊತ್ತರೆ 10 ಮರಂದೋಡದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆಟದ ಬಾಣಲಿ ಬಾಳೆಪೋಟು ಪೈಪೋಟಿ ಜಂಬರ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಬೆಳೆ ಹಾನಿಗೆ ಸಂಬಂಧಿಸಿದಂತೆ 9 ಹಂತದಲ್ಲಿ 9,038 ರೈತರ ಬ್ಯಾಂಕ್ ಖಾತೆಗಳಿಗೆ 11.09 ಕೋಟಿ ಬೆಳೆ ಪರಿಹಾರನ ಜಮೆ ಮಾಡಲಾಗಿದ್ದು ರೈತರ ಖಾತೆಗೆ ಆಧಾರ್ ಬೆಸ್ಡ್ ಪೇಮೆಂಟ್ ಮೂಲಕ ನೇರ ನಗದು ವರ್ಗಾವಣೆ ಮಾಡಲಾಗುತ್ತದೆ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರಾವ್ ತಿಳಿಸಿದರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಜನವರಿ 1 ಹೊತ್ತರೆ 10 ಪೊನ್ನಂಪೇಟೆನ ಅಪ್ಪಚ್ಚು ಕವಿ ವಿದ್ಯಾನಿಲಯದಲ್ಲಿ ಉಪನ್ಯಾಸಕರಿಗೆ ಕೊಡೋ ಭಾಷೆಯ ಕಲಿಕೆಯ ಬಗ್ಗೆ ಕಾರ್ಯಾಗಾರ ನಡೆದಿದೆ. ಈ ಜಂಬರಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ವೇದಮೂರ್ತಿ, ನಾಗೇಶ್ ಕಾಲರು, ಬಾಚಿರಾಣಿಯಂಡ ಪಿ ಅಪ್ಪಣ್ಣವು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿವೆ. ಶೈಕ್ಷಣಿಕ ವರ್ಷದ 2021-22 ಸಾಲಿಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಕೇಂದ್ರ ಚಿಕ್ಕಾಳವರಲ್ಲಿ ನಡೆಸಲಾಗ್ತಾ ಇರುವ ಎಂಎ ಕೊಡವ ಸ್ನಾತಕೋತ್ತರ ಕಾರ್ಯಕ್ರಮದ ಪ್ರವೇಶಾತಿಗೆ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿನ ಕರೆದಳು. ಅರ್ಜಿ ಹಾಕಿಕೆ ಡಿಸೆಂಬರ್ 31 ಆಖೇರಿ ದಿನ. ಜಾಸ್ತಿ ಮಾಹಿತಿಗೆ ಸಂಬಂಧಪಟ್ಟ ಜಾಲತಾಣದ ಮಾಹಿತಿನ ಪಡ್ಕೊಳ್ಳಕ್ಕೆ ಗಂಗಾ ಕಲ್ಯಾಣ ಯೋಜನೆಯಡಿಲಿ 2015-2020 ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದ ವರ್ಗ ಹಾಗೆ ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಫಲಾನುಭವಿಗಳಿಗೆ ಕೊರೆಸಲಾದ ಕೊಳವೆ ಬಾವಿಗೆ ಸಂಬಂಧಪಟ್ಟಂಗೆ ಬಂದಿರುವ ದೂರುಗಳ ಬಗ್ಗೆ ನಗರದ ಜಿಲ್ಲಾ ಪಂಚಾಯಿತಿ ಸಭಾಮಂಡಳಿ ಸಾರ್ವಜನಿಕರಿಂದ ದೂರು ಅರ್ಜಿನ ತಕ್ಕೊಂಡುವ ಮತ್ತೆ ಅಧಿಕಾರಿಗಳೊಟ್ಟಿಗೆ ಚರ್ಚೆನ ಜನವರಿ 4 ಹೊತ್ತರೆ 10-11 ನಡೆದಿದೆ. ಅದೇ ದಿನ ಕರ್ನಾಟಕ ವಿಧಾನ ಪರಿಷತ್ತಿನ ವಿಶೇಷ ಸದನ ಸಮಿತಿಯ ತಂಡಗ ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ಕೊಡಗು ಜಿಲ್ಲೆಯಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ರೈತರ ಜಮೀನಲ್ಲಿ ಕೊರೆಸಿರುವ ಕೊಳವೆ ಬಾವಿಗಳ ಜಾಗ ಪರಿಶೀಲನೆ ಕೂಡ ನಡೆದಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರದ ಕಡೆಯಿಂದ ಐಬಿಪಿಎಸ್ ರಾಷ್ಟೀಕೃತ ಬ್ಯಾಂಕ್ನವು ಮುಂದಿನ ದಿನಗಳಲ್ಲಿ ನಡೆಸುವ ಪರೀಕ್ಷೆಗಳಿಗೆ 45 ದಿನಗಳ ತರಬೇತಿ ನೀಡಿಕೆ ನಿರ್ಧರಿಸಿದ್ದು ಆಸಕ್ತಿ ಇರುವ ಬರುವ ತಿಂಗಳ 5 ಒಳಗೆ ಹೊತ್ತರೆ 10 ಹಿಂಬತ್ತು 5 ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಕ್ಕೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಡೆಯಿಂದ ನಡೆಸ್ತಾ ಇರುವ ರಾಜ್ಯ ವಲಯದ ಕ್ರೀಡಾಶಾಲಾ ಮತ್ತು ಕ್ರೀಡಾ ನಿಲಯಗಳಿಗೆ 2022-23 ಸಾಲಿಗೆ 8 ತರಗತಿ ಹಾಗೆ ಪ್ರಥಮ ಪಿಯುಸಿಗೆ ಪ್ರತಿಭಾನ್ವಿತ ಕ್ರೀಡಾಪಟುಗಳ ಆಯ್ಕೆ ತಾಲೂಕು ಮಟ್ಟದಲ್ಲಿ ನಡೆದಿದೆ. ಬರುವ ತಿಂಗಳ 3 ಪೊನ್ನಂಪೇಟೆ ತಾಲೂಕಿನ ಮಿನಿ ಕ್ರೀಡಾಂಗಣದಲ್ಲಿ, 4 ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣ ಹಾಗೆ 5 ಕುಶಾಲನಗರ ತಾಲೂಕಿನ ಕೂಡಿಗೆ ಸರ್ಕಾರಿ ಕ್ರೀಡಾಶಾಲೆಯಲ್ಲಿ ನಡೆದಿದೆ. ತಿಳಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿದರು. ಪ್ರಸಕ್ತ ಸಾಲಿ ಕೊಡಗು ಜಿಲ್ಲಾ ಪೊಲೀಸ್ ಘಟಕದಲ್ಲಿ ಖಾಲಿ ಇದ್ದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ನ ಒಟ್ಟು 50 ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಲಿಖಿತ ಪರೀಕ್ಷೆಗೆ ಹಾಜರಾಗಿ 1:5 ಅನುಪಾತದಲ್ಲಿ ಅರ್ಹತೆಗೊಂಡ ಅಭ್ಯರ್ಥಿಗಳಿಗೆ ಬರುವ ತಿಂಗಳ 5 ಹೊತ್ತರೆ 6:30 ಮಡಿಕೇರಿ ಪೇಟೆನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ದೇಹದಾರ್ಢ್ಯತೆ ಮತ್ತು ಸಹಿಷ್ಣುತೆ ಪರೀಕ್ಷೆ ನಡೆದಿದೆ. ಪೊಲೀಸ್ ನೇಮಕಾತಿ ಸಮಿತಿನ ಅಧ್ಯಕ್ಷರಾದ ಕ್ಷಮಾ ಮಿಶ್ರಾ ತಿಳಿಸಿದರು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೆಳಗಡೆ ಇನ್ನು ಮುಂದೆ ಕೆಲವು ಜಾಹೀರಾತುಗಳು. ಮೂರ್ನಾಡಿನ ಮಾಮ್ಸ್ ಕಿಚನ್ ನ ಪ್ರಥಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದಿನಿಂದ ಜನವರಿ 12 ಮಿಕ್ಸರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಡಿನ್ನರ್ ಸೆಟ್ ಇತ್ಯಾದಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ. ಭೇಟಿ ನೀಡಿ ಮಾಮ್ಸ್ ಕಿಚನ್, ಕೆನರಾ ಬ್ಯಾಂಕ್ ಹತ್ತಿರ, ಮೇನ್ ರೋಡ್, ಮೂರ್ನಾಡು. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi. Palace Toyota. Near Kaveri Hall. CV Shankar Road. Madikeri. Call 7022-671919. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ವೆಲ್ಕಮ್ 2022 ಆಫರ್ ಅಭಿಲಾಷ್ ನಲ್ಲಿ ಟೈಟನ್ ಫಾಸ್ಟ್ ಟ್ರ್ಯಾಕ್ ವಾಚ್ ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್, ಅಮೆರಿಕನ್ ಟೂರಿಸ್ಟ್ ಲಗೇಜ್ ಬ್ಯಾಗ್ ಗಳ ಮೇಲೆ ಅಪ್ ಟು 40% ಡಿಸ್ಕೌಂಟ್, ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಬೈ ಒನ್ ಗೆಟ್ ಒನ್ ಫ್ರೀ, ಮಿಕ್ಸಿ, ಗ್ಯಾಸ್ ಸ್ಟೌವ್, ರೆಫ್ರಿಜರೇಟರ್, ವಾಷಿಂಗ್ ಮೆಷಿನ್, ಎಲ್ಇಡಿ ಟಿವಿಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಸುಲಭ ಕಂತುಗಳ ಮೂಲಕ ಗೃಹೋಪಯೋಗಿ ವಸ್ತುಗಳಿಗಾಗಿ ಬನ್ನಿ. ಭಾರತೀಯ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611-58-6230. ನಿಮ್ಮ ಕಲ್ಪನೆಯ ಅತ್ಯುತ್ತಮ ಕ್ವಾಲಿಟಿಯ ಫರ್ನಿಚರ್ ಗಳು ನಿಮ್ಮ ಕೈಗೆಟಕುವ ದರದಲ್ಲಿ ನಿಮಗೆ ಸಿಗಲಿದೆ. ನಾಪೋಕ್ಲುವಿನ ಟೀಕೂಟ್ ಫರ್ನಿಚರ್ ನಲ್ಲಿ ಬನ್ನಿ. ಟೀಕೂಟ್ ಫರ್ನಿಚರ್, ಮಡಿಕೇರಿ ರೋಡ್, ಕಾರಿಕಾಡ್, ನಾಪೋಕ್ಲು. ಕೇನಿಡುಗಡೆ ಗ್ರಾಮ ಪಂಚಾಯಿತಿಯ ಗ್ರಾಮಸಭೆ ಇದೇ December 31 ಶುಕ್ರವಾರ ಪೂರ್ವಾಹ್ನ 10:30 ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಕೊಕ್ಕಲಿ ರಾಕೆ ಅಯ್ಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನೋಡಲ್ ಅಧಿಕಾರಿಯವರಾದ ಶ್ರೀ ಪ್ರಮೋದ್, ಹಿರಿಯ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಮಡಿಕೇರಿ ಇವರ ಉಪಸ್ಥಿತಿಯಲ್ಲಿ ಪಂಚಾಯಿತಿ ಆವರಣದಲ್ಲಿ ನಡೆಯಲಿದೆ. ಕೇನಿಡುಗಣೆ ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಲ್ಲಾ ಸಾರ್ವಜನಿಕರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲು ಕೇನಿಡುಗಣೆ ಪಂಚಾಯಿತಿ ಪ್ರಕಟಣೆ ತಿಳಿಸಿದೆ. ವಿವಾಡಗ ಶ್ರೀ ಮಹಾವಿಷ್ಣು ದೇವಸ್ಥಾನ ಹತ್ರ 9ನೇ ಕಾಲ ಹತ್ರ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಹತ್ರ ಮಾರಿಪತ್ ನಾಳೆ ಬೆಳಾಚೆ ಪಲಕ 9 ಗಂಟೆಂಜ ಬೈಟ್ 8 ಗಂಟೆಗೆ ತನ ಭಂಡಾರಗೊಂಡವಪ್ಪು ಗಣಹೋಮ, ಮಹಾಪೂಜೆ, ಅಲಂಕಾರ ಪೂಜೆ, ರಂಗಪೂಜೆ ನಡಪ. ಭಕ್ತಂಗೆಲ್ಲರು ಬಂದಿದ್ದು ದೇವರ ಆಶೀರ್ವಾದ ಪಡೆದವನೊಂದು ಬಾಡಗ ಶ್ರೀ ಮಹಾವಿಷ್ಣು ದೇವಸ್ಥಾನ ಸಮಿತಿ ಕಟ್ಟಳಿತು. ಏನ್ರಿ ನಿಮ್ಗೊಂದ್ ವಿಷಯ ಗೊತ್ತಾಯ್ತಾ? ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಆದ ಸ್ಯಾನ್ ಸಿಟಿ ಅವರು ಪಿರಿಯಾಪಟ್ಟಣದಲ್ಲಿ ವಿಶ್ವ ದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸ್ಯಾನ್ ಸಿಟಿ ನ್ಯೂ ಟೌನ್ ಮಾಡಿದ್ದಾರೆ. ವಾವ್, ಹಾಗಾದ್ರೆ ಅಲ್ಲೇ ಸೀಟ್ ತಗೋಬೇಕು. ಏನೆಲ್ಲ ಫೆಸಿಲಿಟಿ ಇದೆ? DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಬ್ಯಾಂಕ್ ಲೋನ್ ಫೆಸಿಲಿಟಿ ಕೂಡ ಇದೆ. ಅಲ್ಲದೆ 40 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಓವರ್ ಹೆಡ್ ಟ್ಯಾಂಕ್, ಪಾರ್ಕ್, ಜಾಗಿಂಗ್ ಟ್ರ್ಯಾಕ್, ವಾಟರ್ ಫೌಂಟೇನ್, ಎಂಟ್ರೆನ್ಸ್ ಆರ್ಚ್, ಎಲ್ಲಾ ನಾಗರಿಕ ಸೌಲಭ್ಯಗಳು ಸಂಪೂರ್ಣಗೊಂಡಿದೆ. ಇಷ್ಟೆಲ್ಲ ಇದೆಯಾ? ಇನ್ನೂ ಇದೆ. ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ನ್ಯಾಷನಲ್ ಹೈವೇಯಿಂದ ಕೇವಲ 200 ಮೀಟರ್ ದೂರ ಸರ್ಕಾರಿ ಕಚೇರಿಗಳು, ಬ್ಯಾಂಕ್, ಪೆಟ್ರೋಲ್ ಪಂಪ್ಸ್, ಸ್ಕೂಲ್ಗೆ ಕೇವಲ 5 ನಿಮಿಷದ ಪ್ರಯಾಣ. ಒಮ್ಮೆ ಭೇಟಿ ಕೊಡಿ ವಿಶ್ವ ದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪಿರಿಯಾಪಟ್ಟಣದಲ್ಲಿ. ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಉಚಿತವಾಗಿ ನಿವೇಶನ ನೋಡಲು ವಾಹನ ಸೌಲಭ್ಯ ಒದಗಿಸಲಾಗುತ್ತಿದೆ. ಸಂಪರ್ಕಿಸಿ 9243-00-2323 ಅಥವಾ 9243-00-2424. ಫೋಟೋ ಹಾಗೂ ವಿಡಿಯೋಗಳಿಗೆ ವಾಟ್ಸ್ಆಪ್ ಮಾಡಿ 9731-90-11-11. ಹೊಸ ವರ್ಷದ ಧಮಾಕಾ ಆಫರ್ ಟಾಪ್ಕೋ ಜಮ್ಜಮ್ ನಲ್ಲಿ. ಟೆಂಪಲ್, ಆಂಟಿಕ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಮೇಕಿಂಗ್ ಚಾರ್ಜ್ ಮೇಲೆ 25% ಡಿಸ್ಕೌಂಟ್. ಟಾಪ್ಕೋ ಜಮ್ಜಮ್, BM ರೋಡ್, ವಿಶಾಲ್ ನಗರ ಮತ್ತು ಪ್ರಿಯಾಪಟ್ಟಣ. ಜಾಹೀರಾತುಗಳು ಪ್ರಸಾರವಾದವು. ನಿಧನ ಸುದ್ದಿ. ಮೂಲತಃ ಭಾಗಮಂಡಲ ತಣ್ಣಿಮಾಣಿ ಗ್ರಾಮದ ನಿವಾಸಿ, ಕುಶಾಲ್ ನಗರದ ಗುಮ್ಮನಕೊಲ್ಲಿಯಲ್ಲಿ ವಾಸವಿದ್ದ ದಿವಂಗತ ಕುದುಪಜೆ ಕರುಂಬಯ್ಯ ಅವರ ಪುತ್ರ ಗಣೇಶ್ ಸುಬ್ರಹ್ಮಣ್ಯ ಅವರು ಇಂದು ನಿಧನರಾದರು. 63 ವರ್ಷ ಪ್ರಾಯದ ಕುದುಪಜೆ ಗಣೇಶ್ ಸುಬ್ರಹ್ಮಣ್ಯ ಅವರ ಅಂತ್ಯಕ್ರಿಯೆ ನಾಳೆ ಭಾಗಮಂಡಲದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್, ಮಡಿಕೇರಿಯ ಕ್ವಿಕರ್ ಬಜಾರ್ನ ಮತ್ತೊಂದು ಶಾಖೆ ನಾಪುಕ್ಲುವಿನ DCC ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್, DCC ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೌಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಸುದ್ದಿ ಸಮಾಚಾರ ಓದಿನ ಅಮ್ಮಣಿ ಚಂಡ, ಪ್ರವೀಣ್ ಶಂಗಪ್ಪ. ರಾಷ್ಟ್ರಕವಿ ಕುವೆಂಪು ಎಳೆದಿನ ಮಹಾಕಾವ್ಯ, ಕಾದಂಬರಿ, ಕವನ, ನಾಟಕ ಸಾಹಿತ್ಯತ್ರ ಅಧ್ಯಯನ ಮಾಡುವ ಮೂಲಕ ವಿದ್ಯಾರ್ಥಿಯ ಸಂವೇದನಶೀಲತೆ ಬುಳ್ತಿಯಂಡು ವಿಶ್ವ ಮಾನವಗಳಾಂಡು ಒಂದು ಅಪರ ಜಿಲ್ಲಾಧಿಕಾರಿ ರಾಜು ಮೊಗವೀರ ಎಣ್ಣಿತೆ. ಕೊಡಗು ಜಿಲ್ಲಾಡಳಿತ ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ ಆದನೆಯಲ್ಲಿ ಮಡಿಕೇರಿಯ ಸೆಂಟ್ ಜೋಸೆಫ್ ಕಾನ್ವೆಂಟ್ರ ಸಭಾಬಡಿಯಲ್ಲಿ ಇಂದು ನಡೆದ ರಾಷ್ಟ್ರಕವಿ ಕುವೆಂಪುರ ಪುಟ್ಟನ ನಾಳರ ಕಾರ್ಯಕ್ರಮದ ತಕ್ಕ ಪೊರಂದಾವು ರಾಮಾಯಣಂ ದರ್ಶನಂ ಕಾನೂರು ಹೆಗ್ಗಡತಿ ಕೂಡ್ನನಕ್ಕೆ ಬೋರೆ ಬೋರೆ ಕತೆ ಕವನ ನಾಟಕತನ ಅಧ್ಯಯನ ಮಾಡುವ ಸೃಜನಶೀಲತೆ ಕ್ರಿಯಾಶೀಲತೆ ಪಿಂಜ ವೈಚಾರಿಕತೆ ಬಳತಿಯ ಉಂಡು ಎಣ್ಣಚಿ. ಈ ಕಾರ್ಯಕ್ರಮದ ಜಿಲ್ಲಾ ಜನಪದ ಪರಿಷತ್ ಅಧ್ಯಕ್ಷ